ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10%. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದ, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಮಳೆಯ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ ರೈತ ಬಾಂಧವರೇ. ಇದೀಗ ಸಮಕ್ಷಮ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮ ಸಮಕ್ಷಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಮತ್ತೆ ನಾವು ಹೋದ ವಾರ ಏನು ಮಾತಾಡಿದ್ವಿ ಈ ಕಾರ್ಯಕ್ರಮದೊಳಗೆ, ಕಾಂಪೋಸ್ಟ್ ಸಾಪ್ತಾಹಿಕವನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಕಾಂಪೋಸ್ಟ್ ಅನ್ನ ತಯಾರು ಮಾಡುವಂತಹ ಸುಧಾರಿತ ಕ್ರಮಗಳ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ ಹೋದ ಸಲ. ಅದರ ಜೊತೆಗೆ ಯಾವ ರೀತಿ ನಾವು ಕಾಂಪೋಸ್ಟ್ ಅನ್ನ ಬಳಸಿ ನಮ್ಮ ಮಣ್ಣನ್ನು ಸಮೃದ್ಧಗೊಳಿಸಿಕೊಳ್ಳಬೇಕು ಮತ್ತು ನಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಯಾವ ರೀತಿ ಕಾಂಪೋಸ್ಟ್ ನಮಗೆ ಸಹಾಯ ಮಾಡುತ್ತದೆ ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ತಜ್ಞರು ತಮಗೆ ತಿಳಿಸಿಕೊಟ್ರು. ಇವತ್ತಿನ ಕಾರ್ಯಕ್ರಮದೊಳಗು ಸಹಿತ ನಾವು ಇದೇ ವಿಷಯವನ್ನ ಮುಂದೆ ಮಾಡಿಕೊಂಡು ತಮ್ಮ ಮುಂದೆ ಈಗ ಪ್ರಸ್ತುತ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ಎಂದಿನಂಗ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾ ರಾಜು ತೆಗ್ಗಳಿ ಅವರು, ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗೆ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಪಂಡಿತ್ ರಾಠೋಡ್ ಅವರು, ಆಮೇಲೆ ಇವತ್ತು ಹೊಸ ಅತಿಥಿ ಇದ್ದಾರೆ ನಮ್ಮ ಜೊತೆಗೆ, ಸೇಡಂ ಉಪವಿಭಾಗದೊಳಗೆ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಅನಸೂಯ ಹೂಗಾರ್ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇದ್ದಾರೆ. ಎಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮೊದಲಿಗೆ ಮತ್ತಷ್ಟು ವಿಚಾರಗಳನ್ನು ಮಂಥನ ಮಾಡೋಣ. ಕಾಂಪೋಸ್ಟ್ ಬಗ್ಗೆನೇ ವಿಚಾರಗಳನ್ನು ನಮ್ಮ ತಜ್ಞರು ತಮಗೆ ಹೇಳಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಏನೇನು ನಮ್ಮ ರೈತರು ಮಾಡಬಹುದು ತಮ್ಮ ಮಣ್ಣನ್ನು ಸುಧಾರಣೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ, ವಿಶೇಷವಾಗಿ ಸಾವಯವ ಇಂಗಾಲ ಅಂತೇಳಿ ಮಣ್ಣಿನೊಳಗೆ ಏನಿರ್ತದೆ ಅದನ್ನ ಬಹಳಷ್ಟು ಸುಧಾರಣೆ ಮಾಡಬೇಕು ಅನ್ನುವಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಅದಕ್ಕೆ ನಾವೆಲ್ಲರೂ ಬಹಳಷ್ಟು ಎಚ್ಚರಿಕೆಯಿಂದ ಕಾರ್ಯ ನಿರ್ವಹಿಸಬೇಕಾಗಿದೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಸರಳವಾಗಿ ತಗೋಬಾರದು. ಇವತ್ತಿನ ದಿವಸ ತಜ್ಞರು ಹೇಳ್ತಾ ಇದ್ದಾರೆ, ಕಾರ್ಬನ್ ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಉಪವಾಸ ಇರುವಂತಹ ಒಂದು ಪರಿಸ್ಥಿತಿ ಒಂದು ದಿವಸ ನಿರ್ಮಾಣ ಆಗಬಹುದು ಅಂತೇಳಿ. ಹಾಗಾಗಿ ಸಾವಯವ ಇಂಗಾಲವನ್ನ ನಮ್ಮ ಮಣ್ಣಿನೊಳಗೆ ಹೆಚ್ಚು ಮಾಡುವಂತಹದ ಪ್ರಕ್ರಿಯೆ ಒಳಗೆ ನಾವೆಲ್ಲರೂ ಕೂಡಿಯ ಕೆಲಸ ಇವತ್ತಿನ ದಿವಸ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಮಣ್ಣಿನ ಬಗ್ಗೆ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಮಣ್ಣು ಹೆಂಗದ. ನಾವು ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿ ಅದನ್ನ ಅದಕ್ಕೆ ತಕ್ಕಂತಹ ಫಲಿತಾಂಶಗಳನ್ನು ಇತ್ತೀಚಿನ ದಿವಸದೊಳಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇದನ್ನ ಬಹಳಷ್ಟು ಗಂಭೀರವಾಗಿ ತಗೊಳ್ಬೇಕಾಗ್ಯದ. ಬರೇ ಮಣ್ಣು ಪರೀಕ್ಷೆ ಒಂದು ಸಲ ನಾವೇನು ಮಾಡಿ ಅದರ ಫಲಿತಾಂಶಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ನಿರಂತರವಾಗಿ ಇಟ್ಟುಕೊಂಡು ಹೋಗುವಂತಹ ಒಂದು ಕೆಲಸ, ಮತ್ತೆ ಯಾವ ರೀತಿ ಮಣ್ಣನ್ನು ನಾವು ಸುಧಾರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅಲ್ಲಿ ತಾಳೆ ಹಾಕಿ ನೋಡುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ. ಅದಕ್ಕೆ ತಮ್ಮ ಪ್ರಶ್ನೆಗಳಿಗೂ ಕೂಡ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಸ್ವಾಗತ ಮಾಡ್ತೀವಿ, ಅದನ್ನ ಆಮೇಲೆ ನೋಡೋಣ. ಈಗ ಮೊದಲಿಗೆ ನಾವು ನಮ್ಮ ಮಣ್ಣುಗಳು ಯಾವ ರೀತಿ ಇದ್ದಾವ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ನಮ್ಮ ತಜ್ಞರಿಂದ ಕೇಳೋಣ. ನಮ್ಮ ಭಾಗದೊಳಗೆ ಯಾವ ರೀತಿ ಮಣ್ಣದಾವ, ಏನು ಕೊರತೆ ಇದೆ, ಏನು ಹೆಚ್ಚಿಗೆ ಇದೆ, ಏನು ಕಡಿಮೆ ಇದೆ, ಅದನ್ನು ನಮ್ಮ ರೈತರು ಯಾವ ರೀತಿ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪಂಡಿತ್ ರಾಠೋಡ್ ಅವರು ಈಗ ತಮಗೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಸರ್ ನಮಸ್ಕಾರ ರೈತ ಬಾಂಧವರು. ಸೊ ಈಗ ನಮ್ಮ ಕಲಬುರಗಿ ಜಿಲ್ಲೆಗೆ ತಗೊಂಡಾಗ ಸೊ ನಮ್ಮಲ್ಲಿ 3-4 ವಿಧದ ಮಣ್ಣುಗಳನ್ನು ನಾವು ಕಾಣಬಹುದು. ಸೊ ಅದು ಯಾವ ತರಪ್ಪ ಅಂತಂದ್ರೆ ಇದು ಸೊ ಫಲವತ್ತತೆಯ ಆಧಾರದ ಮೇಲೆ ನಾವು ಮಣ್ಣನ್ನು ನಾವು ಬೇರೆ ಬೇರೆ ವಿಂಗಡಣೆಯಾಗಿ ಸೊ ಇದನ್ನ ನಾವು ಬೇರೆ ಬೇರೆ ಗುಂಪಿಗೆ ಸೇರಿಸಿದೀವಿ. ಮೊದಲನೇದಾಗಿ ಬರುವುದಾದರೆ, ಸೊ ಮೊದಲನೇ ಒಂದು ಗುಂಪಿಗೆ ಸೇರಿದ ಮಣ್ಣು ಯಾವುದಪ್ಪ ನಮ್ಮ ಕಲಬುರಗಿ ಜಿಲ್ಲೆದಂದ್ರೆ ಆಳವಾದ ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಸೊ ಇದು ನಮ್ಮ ಜಿಲ್ಲೆಯ ಯಾವ್ಯಾವ ತಾಲೂಕುಗಳಲ್ಲಿ ಕಂಡುಬರುತ್ತೆ ಅಂತಂದ್ರೆ, ಸೊ ಮುಖ್ಯವಾಗಿ ಇದು ಸೇಡಂ, ಆಮೇಲೆ ಚಿತ್ತಾಪುರ, ಚಿಂಚೋಳಿ ಭಾಗದಲ್ಲಿ ಸೊ ಆಳವಾದ ಕಪ್ಪು ಮಣ್ಣು ಕಂಡು ಬರ್ತೈತಿ. ಸೊ ಇಂಥ ಒಂದು ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಒಂದು ಹೆಚ್ಚಿನ ಪೋಷಕಾಂಶಗಳ ಕೊರತೆ ಏನು ಇರೋದಿಲ್ಲ ಸರ್. ಸೊ ಎಲ್ಲಿ ಮಣ್ಣು ಸೊ ಮಧ್ಯಮದಿಂದ ಕಡಿಮೆ ಆಳದ ಒಂದು ಮಣ್ಣಿನ ಪ್ರಮಾಣ ಇರುತ್ತೆ, ಈಗ ಕಲಬುರಗಿ ಜಿಲ್ಲೆಯ ಕೆಲವೊಂದು ಪ್ರದೇಶಗಳಲ್ಲಿದ್ದಾವ, ಆಮೇಲೆ ಕಡಿಮೆ ಆಳದ ಕಪ್ಪು ಮಣ್ಣು ಇಲ್ಲಾಂದ್ರೆ ಕೆಂಪು ಮಿಶ್ರಿತ ಮಣ್ಣು ಅಂತ ಬರುತ್ತೆ ಸರ್ ಅದು. ಸೊ ಇದು ಮುಖ್ಯವಾಗಿ ಎಲ್ಲಿ ಬರುತ್ತೆ ಅಂತಂದ್ರೆ, ಈಗ ಆಳಂದ ತಾಲೂಕು, ಸೊ ಜೇವರ್ಗಿ ಮತ್ತೆ ಅಫಜಲ್ಪುರ್ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಕಂಡು ಬರ್ತೈತಿ. ಸೊ ಎಲ್ಲೆಲ್ಲಿ ಮಧ್ಯಮದಿಂದ ಕಡಿಮೆ ಆಳದ ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಸೊ ಅದೇ ತರ ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ಹೇಳ್ತೀವಿ ಸರ್. ಸೊ ಜೇವರ್ಗಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಕಂಡು ಬರ್ತೈತಿ. ಇಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ಸಹಿತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಪೋಷಕಾಂಶಗಳ ಕೊರತೆಯಲ್ಲಿ ಕಂಡು ಬಂದಾಗ ನಮಗೆ ಏನು ಮುಖ್ಯವಾಗಿ ಯಾವ್ಯಾವ ಪೋಷಕಾಂಶದ ಕಡಿಮೆ ಇದೆ ಅಂತಂದ್ರೆ, ಈಗ ಜಿಂಕ್ ಅಂತ ಹೇಳ್ತೀವಿ ಸರ್ ನಾವು ವೈಜ್ಞಾನಿಕ, ಸತುವಿನ ಕೊರತೆ ಇದೆ. ಸೊ ಕೆಲವೊಂದು ಕೆಂಪು ಏನು ಮಣ್ಣು ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ, ಈಗ ಒಂದು ಕಬ್ಬಿಣದ ಕೊರತೆಯನ್ನು ಸಹಿತ ತುಂಬಾ ಒಂದು ಹೆಚ್ಚಿನ ಕ್ಷೇತ್ರದಲ್ಲಿ ಕಾಣ್ತಾ ಇದೀವಿ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಇದನ್ನ ನಾವು ಯಾವ ತರ ಹೋಗ್ಲಾಡಿಸಬೇಕು, ಸೊ ಅದನ್ನ ನಾವು ಮುಖ್ಯವಾಗಿ ಯಾವ ತರ ರೆಕ್ಟಿಫೈ ಮಾಡಬೇಕು ಅಂತ ರೈತರಿಗೆ ಹೇಳುವುದಾದ್ರೆ, ಸೊ ಇದಕ್ಕೆ ಮುಖ್ಯವಾಗಿ ನಾವು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಒಂದು ಗೊಬ್ಬರವನ್ನ ಸೇರಿಸಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳ ಏನು ಲಭ್ಯತೆ ಕಡಿಮೆ ಆಗ್ತಾ ಇರೋದ್ರಿಂದ, ಈ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ, ಈಗ ಬೇರೆ ಬೇರೆ ಒಂದು ವಿಧಾನಗಳ ಮುಖಾಂತರ ನಾವು ಈ ನಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕಾಗಿತ್ತು ಸರ್ ಅದು. ಡಾಕ್ಟರ್, ಈಗ ಈ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಒಂದು ಕರೆ ಇದೆ, ನಮ್ಮ ರೈತರು ಲೈನ್ ಮ್ಯಾನ್ ಇದ್ದಾರೆ, ಅವರ ಮಾತನ್ನ ಕೇಳೋಣ ನಾವು, ಏನು ಅವ್ರ ಪ್ರಶ್ನೆ ಇದೆ ಅನ್ನುವಂಥದ್ದನ್ನ. ಹಲೋ, ಆಕಾಶವಾಣಿ ಸಮಕ್ಷಮ ಕಾರ್ಯಕ್ರಮ ಸರ್, ನಮಸ್ಕಾರ. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಬಸವಕಲ್ಯಾಣ ತಾಲೂಕಾ ಬೀದರ್ ಜಿಲ್ಲೆ ಮಾಣಿಕ್ ರೆಡ್ಡಿ ಅಂತಾರೆ. ಮಾಣಿಕ್ ರೆಡ್ಡಿ ಅವರು, ಏನ್ ಪ್ರಶ್ನೆ ಇದೆ ತಮ್ದು? ಸರ್, ಈಗ ನಮ್ ಪ್ರಶ್ನೆ ಏನಂತಂದ್ರೆ, ಮಣ್ಣು ಪರೀಕ್ಷೆ ಮಾಡಿದರೆ ಸರ್ ಪಾಣಿ ಬೇಕೇನ್ ಸರ್ ಕಂಪಲ್ಸರಿ? ಪಹಣಿ ಬೇಕೇನು ಅಂತ ಹೇಳಿ ನಿಮ್ಮ ವಿಚಾರ. ಹಾ ಸರ್, ಮಣ್ಣು ಪರೀಕ್ಷೆಗೆ ಪಹಣಿ ಇರಬೇಕು ಹೆಂಗ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಲ್ಲ. ಹಾ ಸರ್, ಒಳ್ಳೇದು. ಇಲ್ಲಿ ಸಹಾಯಕ ತೆಗ್ಗಳಿ ಅವರು ತಮಗೆ ಉತ್ತರಗಳು. ಇಲ್ಲಿ ಮಣ್ಣು ಪರೀಕ್ಷೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಪಹಣಿದ ಏನು ಅವಶ್ಯಕತೆ ಬೀಳಂಗಿಲ್ಲ ನಿಮಗೆ. ನೀವು ಮಣ್ಣು ಪರೀಕ್ಷೆ ಎರಡು ಕಡೆನೂ ಮಾಡಿಸಬಹುದು. ಕೃಷಿ ಇಲಾಖೆಯಲ್ಲಿನೂ ಮಣ್ಣು ಪ್ರಯೋಗಾಲಯ ಇದಾವೆ, ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ಮಣ್ಣು ಪ್ರಯೋಗಾಲಯಗಳಿದಾವೆ. ಅಲ್ಲಿ ನೀವು ಮಣ್ಣು ತಂದು ಕೊಟ್ಟು ಪರೀಕ್ಷೆಯನ್ನು ಮಾಡಿಸ್ಕೋಬಹುದು. ಇದರಿಂದ ಯಾವ್ಯಾವ ಪೋಷಕಾಂಶಗಳು ಕೊರತೆ ಇದೆ ಅಥವಾ ಹೆಚ್ಚಿದಾವೆ, ನೀವು ಎಷ್ಟು ಹಾಕ್ಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಇದಕ್ಕೆ. ಸರ್, ಈಗ ಅದು ಪಾನಿ ಪಾನಿ ಚೇಂಜ್ ಆಗ ಸರ್, ಅದು ಯಾವ ರೀತಿ ಮಾಡ್ಕೋಬೇಕು ಸರ್? ಅದಕ್ಕೆ ಏನ್ ಸಂಬಂಧ ಇಲ್ಲ ರೀ ಅದು ಪಾನಿಗೆ. ಅದಕ್ಕೆ ನೀವು ಮಣ್ಣಿನ ಒಂದೇ ತರ ಮಣ್ಣು ಇತ್ತಪ್ಪ ಅಂತಂದ್ರೆ ಒಂದು ಸ್ಯಾಂಪಲ್ ತರಬೇಕು. ಎಲ್ಲಿ ನೀವು ದನ ಕಟ್ಟಿರ್ತೀರಿ ಅಲ್ಲಿ ಬಿಡಬೇಕು, ಗಿಡದ ಕೆಳಗೆ ಬಿಡಬೇಕು, ಆಮೇಲೆ ಹೊಳೆದ ದಂಡಿಗೆ ಬಿಡಬೇಕು, ಹಿಂಗ ಅನೇಕ ಪದ್ಧತಿಗಳಿದಾವೆ. ನಡುವಿಂದ ಮಣ್ಣು ತಗೊಂಡು ನೀವು ತೆಗೆದುಕೊಳ್ಬೇಕು. ಈಗ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಯೂಟ್ಯೂಬ್ ಚಾನಲ್ ಇದೆ, KVK ಕಲಬುರಗಿ ಅಂತ ಹೇಳಿ. ಅಲ್ಲಿ ಮಣ್ಣು ಪರೀಕ್ಷೆ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ನೀವು ನೋಡಬಹುದು. ಅದನ್ನು ನೋಡಿ ಮಣ್ಣು ಪರೀಕ್ಷೆಗೆ ತಗೊಂಡ್ಬರ್ಬೋದು. ಸರ್, ಈಗ ಕೃಷಿ ಇಲಾಖೆಯಿಂದ ರೈತರಿಗೆ ಎಲ್ಲ ಸೌಲಭ್ಯಗಳು ಅವ ಸರ್? ಪಾನಿ ಇದ್ರೆ ಕೊಡ್ತಾರ, ಪಾನಿ ಇದ್ರೆ ಕೊಡ್ತಾರ ಸರ್? ಈಗ ಸೌಲಭ್ಯಗಳು ನೀವು ಯಾವ್ದೇ ತಗೊಳ್ಬೇಕಾದ್ರೂ ಕೂಡ ಕೃಷಿ ಇಲಾಖೆಯಿಂದ ಪಾನಿ ಕಂಪಲ್ಸರಿ, ನಿಮ್ಮ ಹೆಸರು ಹೊಲ ಇರಲೇಬೇಕದು. ಆಮೇಲೆ ನಿಮ್ಮ ಪಾಣಿ ಯಾಕೆ ಹೇಳ್ತಾರೆ ಅಂದ್ರೆ, ಯಾವ ಸರ್ವೆ ನಂಬರ್ದಾಗ ಯಾವ ರೀತಿಯಾದಂತಹ ಪೋಷಕಾಂಶ ಗೊತ್ತಾಗಬೇಕಲ್ಲ, ಆ ಉದ್ದೇಶಕ್ಕೆ ಪಾಣಿ ಕೇಳ್ತಾರೆ ಅವ್ರು ಮಣ್ಣು ಪರೀಕ್ಷೆ ಮಾಡ್ಬೇಕಾದ್ರೆ. ಇವನ್ನ ಕೃಷಿಯಲ್ಲಿ ನಿಮ್ಮ ಬೀದರ್ ಜಿಲ್ಲೆಯೊಳಗೆ ಬಾಲ್ಕಿಯಲ್ಲಿನೂ ಕೂಡ ನಮ್ಮದು ಮಣ್ಣು ಪರೀಕ್ಷೆ ಕೇಂದ್ರ ಇದೆ. ಇವನ್ನ ನೀವು ಬಸವ ಕಲ್ಯಾಣದಲ್ಲಿ ನಮ್ಮಲ್ಲಿ ಇವಾಗ ಪ್ರತಿಯೊಂದು ಇದಕ್ಕೂ ಕೂಡ ಒಂದು ವಾಹನಗಳು ಬರ್ತಾ ಇದಾವೆ ನಿಮಗೆ, ಕೃಷಿ ಸಂಜೀವಿನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ. ನಮ್ಮ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ, ಅಲ್ಲಿ ವೆಹಿಕಲ್ ಇದೆ ನಮ್ಮದು, ನಿಮ್ಮೂರ ಒಂದು 23 ಜನ ಕೂಡಿ ಮಾಡಿದ್ರು ಕೂಡ ನೀವು ಮಣ್ಣು ಪರೀಕ್ಷೆನ ಮಾಡ್ಕೋಬಹುದು. ನಿಮ್ ನಂಬರ್ ಹೇಳ್ರಿ. 9480 ಓಕೆ. 93 4 7 4 7 1 3 ಸರ್, ನಮ್ಮ ಅಧಿಕಾರಿಗಳಿಗೆ ನೀವು ನಂಬರ್ ಕೊಡ್ತೀವಿ, ನಿಮ್ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀವಂತ. ಧನ್ಯವಾದಗಳು. ಒಳ್ಳೇದು ಮಾಣಿಕ್ ರೆಡ್ಡಿ ಅವರೇ, ಧನ್ಯವಾದಗಳು. ತಮಗೆ ಉತ್ತರ ಸಿಕ್ತು ಅಂತ ಹೇಳಿ ನಾವು ಭಾವಿಸ್ತೀವಿ. ಈಗ ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಯಾವ ರೀತಿ ನಾವು ವಿಧಾನಗಳನ್ನು ಬೇರೆ ಬೇರೆ ವಿಧಾನಗಳನ್ನು ಬಳಸಿ ನಮ್ಮ ಏನು ಮಣ್ಣಿನ ಕೊರತೆಗಳ ಇರ್ತಾವಲ್ಲ ಅದನ್ನ ತುಂಬುವಂತಹ ಒಂದು ಕೆಲಸವನ್ನು ಮಾಡಬಹುದು ಅಂತ ಹೇಳಿ ಡಾಕ್ಟರ್ ರಾಠೋಡ್ ಅವರು ಹೇಳ್ತಾ ಇದ್ರು, ಅದನ್ನೇ ಅವರು ಮುಂದುವರಿಸ್ತಾ ಇದ್ದಾರೆ. ಸರ್, ಅದೇ ನಾನು ಮತ್ತೆ ಈಗ ತಾಲೂಕು ಆರು ಬಂದಾಗ ನಮಗೆ ಬೇರೆ ಬೇರೆ ವಿಧದ ಮಣ್ಣುಗಳು ಇದಾವೆ ಅಂತ ಹೇಳಿದೆ ಸರ್. ಸೊ ಎಲ್ಲೆಲ್ಲಿ ಮಣ್ಣಿನ ಆಳ ಕಡಿಮೆ ಇರುತ್ತೆ, ಸೊ ಎಲ್ಲೆಲ್ಲಿ ಈ ಮಣ್ಣು ಒಂದು ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಮಣ್ಣು ಇರುತ್ತೆ ಅಲ್ಲಿ ಒಂದು ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಸರ್. ಮುಖ್ಯವಾಗಿ ಈ ಸತ್ವವಿನ ಮತ್ತು ಕಬ್ಬಿಣದ ಕೊರತೆ ಜಾಸ್ತಿ ಬರ್ತಾ ಇದೆ. ಇವು ಎರಡು ಒಂದು ಏನು ಸೂಕ್ಷ್ಮ ಪೋಷಕಾಂಶಗಳ ನಾವು ಕೊರತೆಯನ್ನು ಯಾವ ತರ ಹೋಗಲಾಡಿಸಬಹುದು ಅಂತಂದ್ರೆ, ಈಗ ನಾವು ತಿಪ್ಪೆ ಗೊಬ್ಬರ ಇಲ್ಲಾಂದ್ರೆ ಕಾಂಪೋಸ್ಟ್ ಗೊಬ್ಬರ ಬಳಕೆ ಮಾಡ್ರಿ ಅಂತ ಹೇಳ್ತಾ ಇದ್ದೇವೆ. ಕೊನೆ ವಾರದಿಂದನೂ ಸಹಿತ ನಾವು ತುಂಬಾ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಪ್ರಚಾರ ಮಾಡ್ತಾ ಇದೀವಿ ಬೇರೆ ಬೇರೆ ಇನ್ನು ಮಾಧ್ಯಮಗಳ ಮುಖಾಂತರ. ಸೊ ಈ ತಿಪ್ಪೆ ಗೊಬ್ಬರ ಇಲ್ಲಾಂದ್ರೆ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡುವ ಒಂದು ವಿಧಾನಕ್ಕೆ ಬಂದಾಗ ಇದರಲ್ಲಿ ನಮಗೆ ವೈಜ್ಞಾನಿಕವಾಗಿ ನಾವು ಇದನ್ನ 3-4 ವಿಧಾನಗಳ ಮುಖಾಂತರ ಈ ಕಾಂಪೋಸ್ಟ್ ಇಲ್ಲ ತಿಪ್ಪೆ ಗೊಬ್ಬರವನ್ನು ನಾವು ಮಾಡಿಕೊಳ್ಬಹುದು ಸರ್. ಸೊ ಅದರಲ್ಲಿ ನಾನು ಒಂದು ಹೋದ ವಾರನೇ ಹೇಳಿದಂಗೆ, ಸೊ ಈ ಬೆಂಗಳೂರು ಮೆಥಡ್ ಪದ್ಧತಿ ಅಂತ ಇದೆ ಸರ್. ಸೊ ಇದರಲ್ಲಿ ಕೊಯಮತ್ತೂರ್ ಮೆಥಡ್ ಪದ್ಧತಿ ಅಂತಿದೆ. ಸೊ ಇಂಡೋರ್ ಮೆಥಡ್ ಕಂಪೋಸ್ಟ್ ಮಾಡುವ ಪದ್ಧತಿ ಇದೆ, ಅದೇ ತರ ನಡಕ್ ಮೆಥಡ್ ಅಂತ. ಹಾ ಸರ್. ಸೊ ಇವು ಬೇರೆ ಬೇರೆ ಏನು ವಿಧಾನಗಳು ಇದಾವಲ್ಲ ಸರ್, ಇವು ನಮ್ಮಲ್ಲಿ ಯಾವ ತರದ ಕೃಷಿ ತ್ಯಾಜ್ಯಗಳು ಸಿಗುತ್ತೆ ಅದರ ಮೇಲೆ ಅವಲಂಬನೆ ಆಗುತ್ತೆ ಸರ್. ಸೊ ಈ ಬೆಂಗಳೂರು ಮೆಥಡ್ ಬಂದಾಗ, ಸೊ ಇಲ್ಲಿ ಸಿಟಿನಲ್ಲಿ ಸಿಗುವಂತಹ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು, ಸೊ ನಾವು ಅದನ್ನ ಸೊ ಯಾವ ತರ ಒಂದು ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ಇಲ್ಲಂದ್ರೆ ಸೊ ಸಾವಯವ ಗೊಬ್ಬರವನ್ನು ಮಾಡ್ಕೋಬಹುದು ಅಂದ್ರೆ ಸಿಟಿ ಪ್ರದೇಶಕ್ಕೆ ಬಂದಾಗ ಇಲ್ಲಿ ನಮಗೆ ತುಂಬಾ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ, ಸೊ ಸಿಟಿ ಗಾರ್ಬೇಜ್ ವೇಸ್ಟ್ ಅಂತ ಸಿಗುತ್ತೆ ಸರ್. ಕೆಲವೊಂದು ವೆಜಿಟೇಬಲ್ ವೇಸ್ಟ್ ಅಂತ ಸಿಗುತ್ತೆ. ಸೊ ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ಇದಾವೆ ಸರ್, ಅದರದ್ದು ವೇಸ್ಟ್ ಅನ್ನ ನಾವು ಉಪಯೋಗ ಮಾಡಿಕೊಂಡು ಸೊ ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ಗುಣಮಟ್ಟದ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬಹುದು. ಅದೇ ತರ ನಾವು ಈ ಒಂದು ಕೃಷಿಗೆ ಬಂದಾಗ ಅಂದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಏನ್ ವೇಸ್ಟ್ ಸಿಗುತ್ತೆ ಸರ್, ಅದಕ್ಕೆ ಬಂದಾಗ ನಮ್ಮಲ್ಲಿ ಈಗ ಕೃಷಿ ತಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಸೊ ನಾವು ಅಂತಂದ್ರೆ ಈಗ ಬೆಳೆ ಕಟಾವಾದ ನಂತರ ಸೊ ನಾವು ರಾಶಿ ಮಾಡಿದ ನಂತರ ಇನ್ನು ಕೃಷಿ ತಾಜ್ಯ ವಸ್ತುಗಳು ಸಿಗುತ್ತೆ. ಸೊ ಅದನ್ನ ಬಳಕೆ ಮಾಡಿಕೊಂಡು ಸಹಿತ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಸೊ ಹೊಲದಲ್ಲಿನೇ ತಯಾರು ಮಾಡಬಹುದು, ಇಲ್ಲಾಂತಂದ್ರೆ ರೈತನ ಒಂದು ಹಿತ್ತಲಲ್ಲಿ ಅಂದ್ರೆ ಒಂದು ಮನೆ ಹಿಂದ್ಗಡೆನೂ ಸಹಿತ ತಯಾರು ಮಾಡಬಹುದು ಸರ್. ಸೊ ಬಾರಿ ಒಂದು ಸರಳ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಈ ಕಾಂಪೋಸ್ಟ್ ತಯಾರಿಕೆ ಮಾಡುವ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಸೊ ಒಂದು ಗುಂಡಿ ತೋಡ್ಕೊಳ್ಬೇಕು ಸರ್. ಅಂತಂದ್ರೆ ಅಗಲ ಮಿನಿಮಮ್ ಒಂದು 5-6 ಫೀಟ್ ಅಂತರ ಇರಬೇಕಾಗುತ್ತೆ. ಆಮೇಲೆ ಕೆಳಗಡೆ ಡೀಪ್ ಅಂತ ಹೇಳ್ತೀವಿ ಸರ್ ನಾವು ಆಳ, ಅದು 3 ಫೀಟ್ ಕಿಂತ ಜಾಸ್ತಿ ಇರಬಾರ್ದು. ಉದ್ದ ಹೆಂಗಿರ್ಬೇಕು ಅಂದ್ರೆ ಮಿನಿಮಮ್ 10 ಫೀಟ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ರು ನಡೆಯುತ್ತೆ. ಡಾಕ್ಟರ್, ಈಗ ಏನು ಈ ಕಾಂಪೋಸ್ಟ್ ಯಾವ ರೀತಿ ನಾವು ಮಾಡಬೇಕು ಅನ್ನುವಂತಹ ಏನು ವಿಧಾನ ಹೇಳ್ತಾ ಇದ್ದೀರಿ, ಒಂದು ಈ ಚರ್ಚೆಯನ್ನು ಸ್ವಲ್ಪ ಇಲ್ಲಿ ನಿಲ್ಲಿಸೋಣ, ಒಂದು ವಿರಾಮ ಕೊಡೋಣ, ಒಂದು ಕರೆ ಇದೆ ಅದನ್ನು ತಗೊಂಡು ನಾವು ಈ ಚರ್ಚೆಯನ್ನು ಮುಂದುವರಿಸೋಣ. ಸರಿ. ಹಲೋ ಹಲೋ ಆಕಾಶ್, ಹಲೋ ನಮಸ್ಕಾರ ಹೇಳ್ರಿ. ನಮಸ್ಕಾರ, ಕಾರಿಗಿ ತಾಲೂಕ ಕಲ್ಲುಗುಳ ಮಾತಾಡ್ತೀವಿ ಸರ್. ನಾಗಣ್ಣ ಅಂತ ಹೇಳಿ. ನಾಗಣ್ಣ ಅವರು ಕಾಳಗಿಯಿಂದ ಮಾತಾಡ್ತಾ ಇದ್ದೀರಿ? ಕಂದುಗುಳು ಸರ್. ಕಂದುಗುಳು ಕಂದುಗುಳು ಕಂದುಗುಳು ಸರ್. ನೀವು ಇಲ್ಲೆಲ್ಲ ರೇಡಿಯೋದ ಏನ್ ಬರೋದು ಆಗ್ತದೆ ಸರ್? ಹೋದ ವರ್ಷ ಎರಡು ಹುಳ ಗೊಬ್ಬರ ಕಟ್ಟ್ರಿ, ನಿಮ್ ಕಮ್ಮಿ ಇದು ಬರ್ತದ, ಸಬ್ಸಿಡಿ ಬರ್ತದ, ದೇಡ ವರ್ಷ ಅದು ಕಟ್ಟಿದ್ರೆ ಯಾರು ಬಂದು ನೋಡೋಕಲ್ಲ, ಯಾರು ರೊಕ್ಕ ಕೊಡಲ್ಲ, ಯಾರು ಹ್ಯಾಂಗ ಮಾಡ್ಬೇಕು ಸರ್? ರೈತರು ಒಂದೂರಿ ಬರ್ತೈತೆ ಸರ್, ನಾವು ಎರಡು ಹುಳ ಗೊಬ್ಬರ ಕಟ್ಟಿ ಈ ರೇಡಿಯೋ ದಿನ ಹಾಕ್ತಿವ್ರಿ, ಎರಡು ಗೊಬ್ಬರ ಕಟ್ಟ್ರಿ, ಎರಡು ಗೊಬ್ಬರ ಕಟ್ಟಿ ಎರಡು ಟ್ಯಾಂಕ್ ಕಟ್ಟಿದೇವು, ಯಾರು ಬಿಲ್ಲಿ ಕೊಡಲ್ಲ ಸರ್, ಹ್ಯಾಂಗ ಎರೆಹುಳ ಮಾಡ್ಬೇಕ್ರಿ? ಅಲ್ಲ, ಎರೆ ಗೊಬ್ಬರ ಮಾಡಿದ್ರಿ ನೀವು? ಇಲ್ಲ ಮಾಡಿರಿ ಸರ್, ಅದು ಟ್ಯಾಂಕ್ ಕಟ್ಟಿದ್ದೀವಿ, ಕಟ್ಟಿದ್ದೀವಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವರು ಆ ಬಿಲ್ ಕೊಟ್ಟದ್ದು ನಿಮ್ಮಲ್ಲಿ ಬಂದು ಕೃಷಿ ಕೆಲಸ ಬಂದು ಹುಳುಗಳು ತಂದು ಮಾಡ್ತೇವೆ. ನೀವು ಹೋಸಲ ಇದು ಎನ್ಆರ್ಇಜಿ ಪ್ರೋಗ್ರಾಮ್ ಒಳಗಿತ್ತು ಅಂತ ಅನ್ಸುತ್ತೆ, ಪಿ ಡಿ ಓ ಅವ್ರ ಕಡೆದಿಂದ ಕಟ್ಕೊಟ್ಟಿರ್ತಾರೆ, ಬಹಳ ಕಡೆ ಕಟ್ಕೊಟ್ಟಿದ್ರು ಅದನ್ನ. ನೀವು ಅಲ್ಲ, ಎರಡು ಪದ್ಧತಿ ಅದಾವ ಅಲ್ಲಿ, ಈಗ ಎನ್ಆರ್ಇಜಿ ಒಳಗೆ ಕಟ್ಸ್ಕೊಂಡಿರ್ಬಹುದು ನೀವು, ಅಲ್ಲಿ ಕಟ್ಟಿದ್ರೆ ಕಟ್ಟಬಹುದು, ಇಲ್ಲಾಂದ್ರೆ ಪಂಚಾಯತಿ ಒಳಗೆ ಕಟ್ಟಿರ್ತಾರೆ, ಅವುಗಳನ್ನ ನೀವು ಕಟ್ಸ್ಕೊಂಡು ನೀವು ಎರೆಹುಳ ಗೊಬ್ಬರ ತಯಾರು ಮಾಡ್ಕೋಬೇಕು. ಒಂದೇ ಅಲ್ಲ, ಹೇಳ್ತೀನಿ ಕೇಳ್ರಿ ಒಂದು ನಿಮಿಷ. ಅದು ಒಂದು ಇಲ್ಲ, ನಮಗೆ ಎರೆಹುಳ ಗೊಬ್ಬರ ನಾವು ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಏನು ಖರ್ಚಿಲ್ಲಾರ್ದನ್ನೇ ನೀವು ಸ್ವಂತ ಒಂದು ಪರ್ಶಿ ಇಟ್ಕೊಂಡು ಅಥವಾ ಏನರ ಇಟ್ಕೊಂಡ್ರು ಕೂಡ ಮಾಡಬಹುದು. ಬರೀ 3 ಫೀಟ್ ಆಗಿಲ್ಲ, 2 ಫೀಟ್ ಎತ್ತರ, 10 ಫೀಟ್ ಉದ್ದ ಇರ್ತಕ್ಕಂಥ ಕಲ್ಲು ಅಥವಾ ಪರ್ಶಿ, ನಿಮ್ಮಲ್ಲಿ ಪರ್ಶಿ ಸಿಗ್ದವ ಸಾಕಷ್ಟು, ಆ ಪರ್ಶಿ ಹಾಕೊಂಡು ಅವರೆಹುಳ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಚಾಲು ಮಾಡ್ಬೇಕು ನೀವು. ಕಸ ಕಡ್ಡಿ ಹೋಗೋದು ಆಮೇಲೆ ಮುಂದೆ ಅದು ಕಸ ಕಡ್ಡಿ ಮಾಡಿದ್ರೆ ಸರ್, ಈಗ ಒಂದು ಕೆಂಪು ಕಲ್ಲಿನ ತೂಕ 15 ಫೀಟ್ ಎತ್ತರ, 2 ಫೀಟ್ ಉದ್ದ ಕಟ್ಟಿದ್ದೀವಿ ಸರ್, ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀರಿ. ಮತ್ತೇನ್ ಬೇಕ್ರಿ ನಿಮ್ಗೆ? ಬಂದ್ ಬಿಲ್ ಮಾಡ್ಲಾರು ಪೆಂಡಿಂಗ್ ಬಿದ್ದ ಸರ್, ಒಂದು ಇರ್ತಾಯ್ತು. ಅಲ್ರಿ, ಅದು ಪೆಂಡಿಂಗ್ ಬಿದ್ದಿರ್ತೈತಿ, ಬಟ್ ನೀವು ಅದು ಕಸ ಹಾಕ್ಲಕ್ಕ ಏನ್ ಸಮಸ್ಯೆ ಇದೆ? ಕಸ ಹಾಕಿ ಒಳಗ ಹುಳ ಬಿಡಕ್ಕೆ ಹುಳಗಳು ತರಬೇಕಲ್ಲ ಸರ್, ನಿಮ್ಮಲ್ಲಿ 500 ರೂಪಾಯಿ ಕಿಲೋ ಅಂತ. ಹಾ, ನೀವು ಏನ್ ಹೇಳ್ತಿತ್ತಪ್ಪ ಅಂದ್ರೆ ಒಂದು ಕಿಲೋ ಹುಳ ತಗೊಂಡು ನೀವು ಮುಂದೆ ನಿಮ್ಮಲ್ಲೇ ಮೂರ್ ಪಟ್ಟು ಮಲ್ಟಿಪ್ಲೈ ಆಗ್ತಾವು, ಮಗಳನ್ನ ಸ್ಟಾರ್ಟ್ ಮಾಡ್ಬೇಕು ನೀವು. ರೆಡಿ ಮಾಡಿದ್ರಿ ಸರ್ ಕೃಷಿ ಕೇಂದ್ರದವ್ರಿ ಸರ್, ಅದ್ ಯಾಕೆ ಕೊಡ್ಬೇಕು ನಮಗೆ? ಇಲ್ಲ ಅದು ಆಯ್ತು, ಈಗ ಉಪ ಕೃಷಿ ನಿರ್ದೇಶಕ ನಂಬರ್ ಹೇಳ್ರಿ. 9731 ಸರ್. 9731 ಓಕೆ. 2478 9731 ಸರ್. 49 7849 ಹಲೋ, 49 ಒಂದ್ಸಲ ಹೇಳ್ತೀನಿ ನೋಡ್ರಿ, ಅದೇ ನಂಬರ್ ಎಲ್ಲ ಹೇಳ್ತೀರಿ ಹೇಳ್ರಿ. 9731249 ಓಕೆ. 2478 ಒಳ್ಳೇದು ಸರ್. ನೀವು ರೂಢಿ ಸಾಬ್ರೆ ಹೇಳ್ರಿ, ಅವ್ ಏನೋ ಸಹಾಯ ಜನ ಬಂದ್ರಿ ರೆಡಿ ಆಗ್ಬೇಕು ಸರ್. ನೀವು ನೀವ್ ಹೇಳೋದ್ ನೋಡ್ಕೆ ಮಾಡ್ಬೇಕು, ಅದು ಹೇಳದ ಕೂಡ ಅವ್ರು ರಾಕೆಟ್ ಹೋತಾರ ಇನ್ನ ಮಾಡಿ ನಾವು ಪರಿಚಯ ಆಗತ್ತೀವಿ ಒಕ್ಕರಿಗರು. ಇಲ್ಲ ಪರೇಶಾನ್ ಅಂತ ಇಲ್ಲ, ಈಗ ಆ ಯೋಜನೆ ಏನಿರ್ತದ ಅದನ್ನ ನೀವು ಹೋಗಿ ಕೃಷಿ ಇಲಾಖೆ ಅವ್ರು ಕೇಳಿದ್ರೆ ಅವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರ. ಹಲೋ ಹಲೋ, ದೂರ ಹೋಗೋದಾಗಲ್ಲ ಸರ್. ಮತ್ತೆ ಹಂಗಂದ್ರೆ ಹೆಂಗ್ರಿ ಹೋಗ್ಬೇಕಲ್ಲ, ನಮಗ್ ಬೇಕಂತಂದಾಗ ಹೋಗ್ಬೇಕಲ್ಲ. ನಮ್ಮಲ್ಲಿ ರೇಡಿಯೋ ಸರ್ ಒಂದ್ 20 ವರ್ಷ ಆಯ್ತು, ನಿಮ್ ರೇಡಿಯೋ ಕೇಳ್ಕೊಂಡೇ ಒಕ್ಕಲ್ತನ ಮಾಡ್ತೇವ್ರಿ. ಮೇಘ ಸಂದೇಶ ಕೇಳ್ಕೊಂಡು ನೀವೇ ಹೇಳಿದ್ರೆ ಕಟ್ಟು ಸರ್, ನಿಮಗೆ ಒಂದಕ್ಕೆ 27,000 ರೂಪಾಯಿ ಸಹಾಯಧನ ಕೊಡ್ತಾರ ಮಾಡ್ಕೊಂಡು ಎರಿಗೊಳ ಗೊಬ್ಬರ ಮಾಡಂತ ಕಟ್ಟಿಸಿದ್ವಿ ಸರ್. ಒಳ್ಳೇದು, ಈಗ ನೀವು ಅಧಿಕಾರಿಗಳನ್ನ ಹೋಗಿ ಭೇಟಿ ಆಗ್ರಿ. ಈಗ ನೀವು ಬಹಳ ದಿವಸ ಆಯ್ತು ಭೇಟಿ ಆಗಿಲ್ಲ ಅಂತ ಅನಿಸ್ತದ, ನೀವು ಹೋಗಿ ಭೇಟಿ ಆಗ್ರಿ. ಎಲ್ಲ ಭೇಟಿ ಆಯ್ತು ಸರ್, ನಾವು ಅದು ಇಟ್ಟು ಸೀಸನ್ ಎಲೆಕ್ಷನ್ ಅಂತ ಹೇಳಿದ್ರು, ಈಗಂತೂ ಫೋನೇ ಎತ್ತಲ್ಲ. ಈಗ ಮಾತಾಡ್ತೀವಿ ತೊಳಿವ್ರೆ, ಕಾಳಗಿಯಲ್ಲಿ ರೈತ ಸಂಪರ್ಕ ಅಂತ ರೈತ ನಂಬರ್ ಅವ್ರಿಗೆ ಮಾತಾಡಿ ನೀವು ಮಾತಾಡಕ್ ಹೇಳ್ತೀವಿ ಅಂತ. ಓಕೆ, ಒಳ್ಳೇದು ಒಳ್ಳೇದು ಒಳ್ಳೇದು ಲಗಣ್ಣ ಅವರೇ, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನಾವು ಕಂಪೋಸ್ಟ್ ಅನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ, ಅದರ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಚರ್ಚೆ ಸ್ವಲ್ಪ ವಿರಾಮ ಇತ್ತು, ಅದಕ್ಕೆ ಈಗ ಮತ್ತೆ ಅದು ಆ ಚರ್ಚೆಯನ್ನು ನಾವು ಮುಂದುವರೆಸ್ತಾ ಇದ್ದೀವಿ. ಅದೇ ಸರ್, ಒಂದು ರೈತರು ಒಂದು ಸರಳವಾದ ವಿಧದಲ್ಲಿ ಯಾವ ತರ ಕಂಪೋಸ್ಟ್ ತಯಾರು ಮಾಡ್ಕೊಳ್ಬಹುದು ಅಂದ್ರೆ, ನಾನಾಗ್ಲೇ ಹೇಳಿದೆ ಸರ್, ಅಂತಂದ್ರೆ ಒಂದು 5-6 ಅಡಿನಷ್ಟು ಅಗಲ, ಆಮೇಲೆ 3 ಅಡಿಗಿಂತ ಜಾಸ್ತಿ ಏನು ಆಳ ಇರಬಾರ್ದು ಸರ್. ಉದ್ದ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 10 ಫೀಟ್ ಅಂತರ ಇಡಬೇಕಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಇಡ್ಕೊಳ್ಬೇಕು. ಸೊ ಈ ತರ ಒಂದು ಏನು ನಾವು ಗುಂಡಿ ತೋಡಿದ ನಂತರ ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಯಾವ ತರ ಅದರಲ್ಲಿ ತುಂಬಬೇಕಪ್ಪ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸರ್. ರೈತರು ಏನ್ ಮಾಡ್ತಾರೆ ಅಂದ್ರೆ, ಸೊ ದನದ ಕೊಟ್ಟಿಗೆಯಾಗಿದ್ದು ಇಲ್ಲಾಂದ್ರೆ ಗೊದ್ಲಾಗಿದ್ದು ಚಿಪ್ಪಾಟಿನೋ ಅದನ್ನು ಹೆಂಡಿ ಮಿಕ್ಸ್ ಮಾಡಿ ಸುಮ್ಮನೆ ಹಾಕ್ಬಿಡ್ತಾರೆ. ಸೊ ಅದು ವೈಜ್ಞಾನಿಕವಾಗಿ ಏನು ಕಾಂಪೋಸ್ಟ್ ಆಗ್ಲಿ ತಿಪ್ಪೆ ಗೊಬ್ಬರ ಆಗ್ಲಿ ತಯಾರು ಮಾಡುವ ವಿಧಾನ ಅಲ್ಲ ಅಂತ ಹೇಳ್ತೀವಿ ನಾವು. ಸೊ ಮುಖ್ಯವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ತರ ಗುಂಡಿ ತೋಡಿದ ನಂತರ ಒಂದು ಕೆಳಪದರದಲ್ಲಿ ಕೊನೆಯ ಒಂದು ಪದರ ಇರುತ್ತಲ್ಲ ಸರ್, ಅದ್ರ ಏನ್ ಮಾಡ್ಬೇಕಂದ್ರೆ ಒಂದು 5-6 ಫೀಟ್ ಒಂದು ದಪ್ಪ ಪದರಿನಷ್ಟು. ಸೊ ಈ ಒಂದು ಏನು ಗಟ್ಟಿಯಾದ ಏನು ಕೃಷಿ ತ್ಯಾಜ್ಯ ವಸ್ತುಗಳಿರ್ತವೆ ಅಂದ್ರೆ, ಈಗ ಏನು ನಾವು ಹತ್ತಿ ಕಟ್ಟಿಗೆ ಆಗ್ಲಿ, ಇಲ್ಲಂತಂದ್ರೆ ತೊಗರಿ ಕಟ್ಟಿಗೆ ಆಗ್ಲಿ, ಇಲ್ಲ ಸೂರ್ಯಪಾನ್ ಕಟ್ಟಿಗೆ ಆಗ್ಲಿ, ಇವು ರಾಶಿ ಆದ ನಂತರ ಏನ್ ಯಾವುದೋ ವಸ್ತು ಒಂದು ಹೆಚ್ಚಿನ ಸಮಯ ತಗೊಳ್ಳುತ್ತೆ ಅಂದ್ರೆ, ನಾವೀಗ ಲಿಗ್ನಿನ್ ಒಂದು ಕಂಟೆಂಟ್ ಹೆಚ್ಚಿರೋ ಪದಾರ್ಥಗಳನ್ನು ನಾವು ಸೊ ಮೊದಲನೇ ಹಂತವಾಗಿ ಮೊದಲನೇ ಪದರಿಗೆ ಹಾಕಬೇಕಾಗುತ್ತೆ ಸರ್. ಸೊ ಇದಕ್ಕೆ ಹಾಕಿದ ನಂತರ ಎರಡನೇ ಪದರ ಆಗಿ ಅಂದ್ರೆ ಸೆಕೆಂಡ್ ಲೇಯರ್ ನಾವು ಯಾವ ತರ ತುಂಬಬೇಕು ಅಂತಂದ್ರೆ, ಸೊ ಅದಕ್ಕೆ ಮತ್ತೆ ನಾವು 4-5 ಫೀಟ್ನಷ್ಟು ಈ ಗೊಬ್ಬರ ಅಂತ ಹೇಳ್ತೀವಿ ಸರ್, ಅಂದ್ರೆ ಈಗ ಹೆಂಡಿ, ಸೊ ದನಗಳ ಹೆಂಡಿ ಸೆಗಣಿ ಮತ್ತೆ ಗೋಮೂತ್ರ ಆಗ್ಲಿ ಇಲ್ಲಾಂದ್ರೆ ಬೇರೆ ಒಂದು ಜಾನುವಾರುಗಳ ಮೂತ್ರವನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನಂತರ ಮೂರನೇ ಪದರಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವ್ದಾದ್ರು ಒಂದು ಮೆದುವಾದ ವಸ್ತುಗಳು ಅಂತ ಹೇಳ್ತೀವಿ ಸರ್, ಅಂದ್ರೆ ಹುಲ್ಲು ಕಡ್ಡಿಗಳು ಸಿಗ್ತವೆ ಸರ್ ನಮಗೆ, ಬದುವಿನ ಮೇಲೆ ಆಗ್ಲಿ ಅಲ್ಲೇ ಆಗ್ಲಿ. ಸೊ ಅದನ್ನ ಮತ್ತೆ ನಾವು 4-5 ಫೀಟ್ ಒಂದಷ್ಟು ಒಂದು ಏನು ಇದರಷ್ಟು ನಾವು ಈ ಒಂದು ಮೆದುವಾದ ವಸ್ತುಗಳು ಕಸ ಕಡ್ಡಿಯನ್ನು ತುಂಬಬೇಕಾಗುತ್ತೆ. ನಾಲ್ಕನೇ ಪದರಿಗೆ ಆದ್ಮೇಲೆ ಇಲ್ಲಿ ನಮಗೆ ಕಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ ಸರ್, ಇದು ಅಂದ್ರೆ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ, ಮತ್ತೆ ಕೆಲವೊಂದು RSK ನಲ್ಲೂ ಸಿಗುತ್ತೆ. ಇದು ಫಿನರೋಕೇಟಾ ಕ್ರೈಸೋಸ್ಪೋರಿಯಂ ಅಂತ ಹೇಳ್ತೀವಿ ಸರ್, ಇದು ಒಂದು ಫಂಗಸ್. ಸೊ ಇದು ಏನ್ ಕೆಲಸ ಮಾಡುತ್ತಂತಂದ್ರೆ, ಈ ನಾರಿನಂಶ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರುವ ಒಂದು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಸೊ ಕಡಿಮೆ ಅವಧಿನಲ್ಲಿ ಇದು ಡಿಕಂಪೋಸ್ ಮಾಡಕ್ಕೆ, ಇಲ್ಲಾಂದ್ರೆ ಕೊಳೆಯಕ್ಕೆ ಶುರು ಆದಂಗೆ ಕೆಲಸ ಮಾಡ್ತದೆ. ಸೊ ಇದು ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕಪ್ಪ ಅಂದ್ರೆ ಪ್ರತಿ ಒಂದು ಟನ್ ಇಲ್ಲ 10 ಕ್ವಿಂಟಲ್ ನಷ್ಟು ನೀವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಈ ಒಂದು ಗುಂಡಿಗೆ ಹಾಕಿದ್ಮೇಲೆ ಸೊ ಇದು 4 ಕೆಜಿನಷ್ಟು ಒಂದು ಟನ್ಗೆ 4 ಕೆಜಿನಷ್ಟು ಇದು ಹಾಕಬೇಕಾಗುತ್ತೆ ಸರ್. ಸೊ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರಿಂಕಲ್ ಮಾಡಿ ಸೊ ನಂತರ ಮತ್ತೆ 5ನೇ ಪದರಿಗೆ ಸೊ ಮತ್ತೆ ಹೆಂಡಿ ಮತ್ತೆ ಸೊ ಗೋಮೂತ್ರವನ್ನು ಹಾಕಿ ನಂತರ ಕೊನೆಯ ಒಂದು ಪದರಿಗೆ 6ನೇ ಪದರಿಗೆ ಸೊ ತೆಳುವಾದ ಮಣ್ಣು ಇಲ್ಲಾಂದ್ರೆ ಕೆಸರು ಮಣ್ಣಿ ಹಾಕಿ ಮುಚ್ಚಬೇಕಾಗುತ್ತೆ. ಈ ತರ ನೀವು ವೈಜ್ಞಾನಿಕವಾಗಿ ಈ ಗುಂಡಿಯನ್ನ ಏನು ಫಿಲ್ಅಪ್ ಮಾಡಿದ್ರೆ ಸೊ ಒಂದು ಒಳ್ಳೆ ಗುಣಮಟ್ಟದ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ನೀವು 3ರಿಂದ 3.5 ತಿಂಗಳಿಗೆ ಸೊ ಪಡೆದುಕೊಳ್ಬಹುದು ಸರ್. ಈ ತರ ಅಡ್ಡಿಲ್ಲ, ಒಂದು ಒಳ್ಳೆ ವಿಧಾನ ತಾವು ಹೇಳಿದ್ರಿ. ಈಗ ಕಾಂಪೋಸ್ಟ್ ತಯಾರಾಗ್ಯದ ಅಂತ ಅಂದುಕೊಳ್ಳೆ 3-3.5 ತಿಂಗಳಾದ ನಂತರ ತಯಾರಾಗಿರ್ತದೆ ಸರ್, ಅದು ಯಾವ ರೀತಿ ನಮಗೆ ಒಳ್ಳೆ ಗುಣಮಟ್ಟದ ಒಂದು ಕಾಂಪೋಸ್ಟ್ ಇದು ಹಿಂಗೆ ಇರ್ತದೆ, ಇದ್ರ ಕ್ಯಾರೆಕ್ಟರ್ ಹಿಂಗೆ ಇರ್ತದೆ ಅನ್ನುವಂಥದ್ದು ಯಾವ ರೀತಿ ಗುರುತು ಹಿಡಿಬೇಕಂತೀರಿ ಸರ್? ಈಗ ಒಂದು ಗುಣಮಟ್ಟದ ಕಾಂಪೋಸ್ಟ್ ಆಗ್ಲಿ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರೆ ಸಾವಯವ ಗೊಬ್ಬರ ಇದು ಗುಣಮಟ್ಟದ ಇಲ್ಲೋ ಅಂತ ನಾವು ಇದು ಮಾಡ್ಕೊಳ್ಳಕ್ಕೆ ಮೊದಲನೇ ವಿಧಾನ ಏನಪ್ಪಾ ಅಂತಂದ್ರೆ ಅದರಲ್ಲಿ ಸೊ ಯಾವುದೇ ಒಂದು ಏನು ಕೆಟ್ಟ ವಾಸನೆ ಬರಬಾರ್ದು ಸರ್. ಇದು ಬಿಟ್ರಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ರೈತರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಒಳ್ಳೆ ಚೆನ್ನಾಗಿ ಕೊಳ್ತಿದೆ ಅಂತ ಹೇಳಿ. ಅದರಲ್ಲಿ ಯಾವುದೇ ತರ ಈ ಒಂದು ಬಿಳಿ ವಸ್ತು ತರ ಅಂದ್ರೆ ಈಗ ನಾವು ಬೂಸ್ಟ್ ಏನು ಬೆಳವಣಿಗೆ ಆಗಿರುತ್ತೆ ಅಂತ ಅಂತೀವಿ ಸರ್, ಆತರ ಇರಬಾರ್ದು. ಸೊ ಅದು ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್, ಅದ್ರ ವಾಸನೆ ಮೇಲೆ ನಾವು ಇದು ಗುಣಮಟ್ಟದ ಕಾಂಪೋಸ್ಟ್ ಇಲ್ಲ ಅಂತ ನೋಡಬಹುದು. ಸೊ ಅದೇ ತರ ನಾವು ಓಪನ್ ಮಾಡಿದ ತಕ್ಷಣ ನಾವು ಅದರ ಉಷ್ಣಾಂಶವನ್ನ ಟೆಸ್ಟ್ ಮಾಡಿದಾಗ ಏನಿರುತ್ತೆ ಅಂದ್ರೆ ತುಂಬಾ ಒಂದು ಹೆಚ್ಚಿನ ಒಂದು ಇದು ಇರುತ್ತೆ ಸರ್, ಟೆಂಪರೇಚರ್ ಜಾಸ್ತಿ ಬೆಚ್ಚಗಿರುತ್ತೆ ಆತರ ಇರಬೇಕು. ಅದು ಏನಾದ್ರೂ ತಣ್ಣಗಿತ್ತು ಏನಾದ್ರು ಇತ್ತು ಅಂದ್ರೆ ಕ್ವಾಲಿಟಿ ಕಾಂಪೋಸ್ಟ್ ತಯಾರಾಗಿಲ್ಲ ಅಂತ ತಿಳ್ಕೋಬೇಕಾಗುತ್ತೆ ಸರ್. ಅಡ್ಡಿಲ್ಲ, ಈಗ ಒಂದು ಕರೆ ಸಲುವಾಗಿ ನಾವು ಈ ಚರ್ಚೆಯನ್ನ ನಿಲ್ಲಿಸೋಣ, ಮತ್ತೆ ಮುಂದುವರಿಯೋಣ. ಹಲೋ ಹಲೋ, ಆಕಾಶವಾಣಿ ಸಮಕ್ಷಮ ಕಾರ್ಯಕ್ರಮ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ವಾಸುದೇವ ಪಾಟೀಲ್, ವೈಜಾಪುರ ಆಳಂತ. ನಮಸ್ಕಾರ, ನಮಸ್ಕಾರ ಪಾಟೀಲ್ ರೀ. ಸರ್ ಕೇಳ್ರಿ, ಈಗ ಒಬ್ರು ಸ್ನೇಹಿತರು ರೈತ ಸ್ನೇಹಿತರು ಕೇಳಿದ್ರು ಈ ಮಣ್ಣು ಪರೀಕ್ಷೆ ಬಗ್ಗೆ. ಅದು ಒಂದು ಹಳ್ಳಿಗೆ 15-20 ಜನ ಸೇರಿದ್ರೆ ಅಲ್ಲಿಗೆ ಬಂದು ವ್ಯಾನ್ ಮಣ್ಣು ಪರೀಕ್ಷೆ ಮಾಡಿಕೊಡ್ತು ಅಂತ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಅದೇ ಹೇಳ್ಕೊಟ್ರಿ. ಅದ್ರಲ್ಲಿ ನಮ್ ಸಲಹೆ ಏನು, ಪ್ರತಿ ಹಳ್ಳಿಗೆ ಒಂದೊಂದು ದಿವಸ ಅಂದ್ರೆ ವಾರದಲ್ಲಿ 1-3 ದಿನ ನೀವು ಕ್ರಿಯೋಜನೆ ಹಾಕೊಂಡು ಒಂದ್ ಹಳ್ಳಿಗೆ ಆ ಗ್ರಾಮಾಧಿಕಾರಿ ಸಹಕಾರದೊಂದಿಗೆ ನಾವಿಂತಲ್ಲಿ ನಿಮ್ ಊರಿಗೆ ಬಂದು ನಾವು ಕ್ಯಾಂಪ್ ಹಾಕ್ತೀವಿ ಮಣ್ಣು ಪರೀಕ್ಷೆ ಮಾಡ್ಕೊಡ್ರಿ ಅಂತಂದ್ರೆ ಬಹಳಷ್ಟು ಜನ ಇದ್ರದ್ದು ಸದುಪಯೋಗ ಪಡೆದುಕೊಳ್ತಾರೆ ಅಂತ ನಂದು ಒಂದು ಸಲಹೆ ತಮ್ಗೆ. ಅಡ್ಡಿಲ್ಲ, ಆ ಒಂದು ವಿಚಾರ ಯೋಜನೆ ಇದೆ. ನಮ್ಮ ಉಪ ಕೃಷಿ ನಿರ್ದೇಶಕರಾಗಿರುವಂತಹ ಅನಸೂಯ ಹೂಗಾರ್ ಅವರು ತಮಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡ್ರಿ, ಹೇಳ್ತಾರೆ. ಆಯ್ತು, ತಾವು ಏನು ಸಲಹೆ ಕೊಟ್ಟಿದ್ದೀರಿ. ಇವಾಗ ಏನಾಗಿದೆ, ಒಂದು ತಾಲೂಕಿಗೆ ಒಂದು ವೆಹಿಕಲ್ ಮಾತ್ರ ಬಂದಿದಾವೆ, ಮತ್ತೊಂದು ವೆಹಿಕಲ್ ಈಗ ಬರೋದು ಇದೆ ನಮಗ. ಅದಕ್ಕ ಆ ರೀತಿಯಾದಂತಹ ಒಂದು ಯೋಜನೆಯನ್ನು ಹಾಕೊಂಡು ನಾವು ತಮಗ ಹೇಳ್ತೀವಿ ಅಂತ ಇದ್ರ ಬಗ್ಗೆ. ನೀವಂಜಿ 100% ಸತ್ಯ. ಸೊ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಂತ. ಮತ್ತೆ ಇನ್ನೊಂದ್ ಮೇಡಮ್, ಇನ್ನೊಂದ್ಸಲ ಈಗ ರೈತರು ಈ ಒಬ್ರು ಹೇಳಿದ್ರು ನಾವು ಇದು ಮಡಿ ಕಟ್ಟಿವಿ ನಮ್ ಸರ್ಕಾರ ಸಹಾಯ ತಗೋದು ಅಂತ. ಇಂಥವೆಲ್ಲ ಸ್ವಲ್ಪ ಸರಳೀಕರಣ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಈಗ ನೀವು ಫೋನ್ ನಂಬರ್ ತಗೊಂಡ್ರಿ, ಅವ್ರಿಗೆ ಹೇಳ್ತೀನಿ, ಸಂಬಂಧಪಟ್ಟರು ಕಾಂಟ್ಯಾಕ್ಟ್ ಮಾಡಬಹುದು, ಕೊಡಬಹುದು. ಇದು ಇನ್ನೊಂದು ಸರಳೀಕರಣ ಆಗ್ಬೇಕು. ಯಾಕಂದ್ರೆ ಒಬ್ಬ ರೈತ ಕೆಲಸ ಮಡಿ ಕಟ್ಕೊಂಡು ಸಹಾಯಧನಕ್ಕಾಗಿ ಅಲ್ದಾಡ್ಬೇಕು ಅಥವಾ ಕಾಯ್ಬೇಕು ಅಂತಂದ್ರೆ ಇಲ್ಲಿ ಅವನು ಒಂದು ಮನಸ್ಸೇನಾಗ್ಬಿಡ್ತದೆ, ಇಳಿದೋಗ್ಬಿಡ್ತಾರೆ. ಏನ್ ಮಾಡಿದ್ರು ಸಾರ್ಥಕ ಇಲ್ಲಪ್ಪ, ತೀವ್ರ ಒಂದು ಮನಸ್ಥಿತಿ ಉದ್ಭವ ಆಗ್ಬಾರ್ದು ರೈತರಲ್ಲಿ ಅಂತ ನಾನೊಂದು ಮನವಿ. ನಿಮ್ ಊರು ಯಾವೂರು ಅಂದ್ರೆ? ನಾನು ವೈಜಾಪುರ. ವೈಜಾಪುರ ಅಲ್ಲ, ಹೌದ್ರಿ. ನಿಮ್ದು ಮೊಬೈಲ್ ನಂಬರ್ ಹೇಳಿ, ನಿಮ್ಮಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ನಾವು ವೆಹಿಕಲ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಒಂದು ಸೇರಿಸಿ ಮೇಡಮ್. ಇನ್ನೊಂದು ಹಿಂದೆ ಒಂದು ನಮ್ದು ಯಾವ್ದೋ ಕಾರ್ಯಕ್ರಮದಲ್ಲಿ ಬಂದಿತ್ತು ನೋಡ್ರಿ, ಅಲ್ಲಿ ಕೆಲಸ ಕೊಟ್ಟಿರಲ್ಲ ರೈತರಿಗೆ ಉದ್ಯೋಗ ಖಾತ್ರಿ, ನರೇಗಾ ಯೋಜನೆ. ನರೇಗಾ ಯೋಜನೆ ಅದ್ರಲ್ಲಿ 2-3 ಪ್ರಶ್ನೆ ಕೇಳಿದೀವಿ, ಸಂಬಂಧಪಟ್ಟ ಪಿಡಿಒ ಕಳಿಸ್ತೀವಂದ್ರು. ಪಿಡಿಒ ಆಮೇಲೆ ಆ ಲಿಸ್ಟ್ ಅಲ್ಲಿ ಬಂತು, ನಮ್ಮ ಹೆಸರು ಬಂತು, ನಮ್ಮ ಜಮೀನು ಇದನ್ನು ಬಂತು, ಮುಂದೆ ಏನು ಫ್ರೀ ಆಗ್ಲಿಲ್ಲ. ಈಗ ನಾವು ಬ್ಯಾಕ್ತು ಅವ್ರಿಗೆ ಕೇಳೋದು ಬಿಟ್ಟಿವಿ ಅಂದ್ರೆ ಹೀಗೆ ಆಗ್ಬಾರ್ದು ಅಂತ. ಅದು ಇರ್ಲಿ, ಅದು ಮತ್ತೊಂದ್ಸಲ ಅಂತ ಕಾರ್ಯಕ್ರಮ ಬಂದಾಗ ನಾನು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಉಪಯೋಗ ಆಗ್ಲಿ ಅಂತ. ಏನೇ ಕಾರ್ಯಕ್ರಮ ಮಾಡ್ತೀರಿ ಅದ್ರ ಉಪಯೋಗ ಆಗ್ಲಿ. ನಾನು ಫೋನ್ ನಂಬರ್ ತಗೊಳ್ರಿ ಮೇಡಮ್, ಹೇಳ್ತೀರಿ? 10 ಎಷ್ಟು? 83 10 ಓಕೆ, 77 ಓಕೆ, 83 ಓಕೆ, 44 ಓಕೆ. ವಾಸುದೇವ್ ಪಾಟೀಲ್ ಅಂತ ಅನ್ಸೋದು. ಏನಾದ್ರು ನನ್ನ ಸಹಕಾರ ಬೇಕಂದ್ರೆ ಕೂಡ ನಾನು ಕೊಡ್ಲಿಕ್ತಾ ಇರ್ಲಿ. ಅಲ್ಲ, ನಿಮ್ಮಿಂದ ಸಹಕಾರ ಬೇಕೀಗ, ನಿಮ್ಮಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವೇ ಒಂದು 20 ಜನ ರೈತರಿಗೆ ಇದ್ರೆ ಮಾಡಿ ಕಾಯ್ದೆ ಮಾಡಿಸ್ಕೊಡ್ತೀವಿ. ನಾ 20 ಜನ ಅಂತ ಹೇಳಲ್ಲ ಮೇಡಮ್, ಸ್ವಲ್ಪ ಜನ ಎತ್ತಕ್ಕೆ ಆದ್ರೂ ಕೂಡ ತಾವೆಲ್ಲ ಸಮಸ್ಕೊಂಡು ಹೋಗುವ. ಆಯ್ತಾಯ್ತಾಯ್ತು, ನೋ ಪ್ರಾಬ್ಲಮ್. ಊರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ನಮ್ದು. ಆಯ್ತಾಯ್ತು ಮೇಡಮ್ ಅವ್ರೆ. ಅಂದ್ರೆ ಹೆಚ್ಚಿಗೆ ಜನ ಸಿಕ್ಕರೆ ಅಥವಾ ಹೆಚ್ಚಿಗೆ ರೈತರು ತಯಾರಾದ್ರೂ ಕೂಡ ಬಹಳ ಒಳ್ಳೆ ವಿಚಾರ. ಒಳ್ಳೆ ವಿಚಾರ, ನೋ ಪ್ರಾಬ್ಲಮ್. ಒಳ್ಳೆ ಸಂತೋಷ ವಾಸುದೇವ್ ಪಾಟೀಲ್, ಬಹಳ ಸಂತೋಷ ತಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ರಿ, ಮತ್ತೆ ತಮ್ಮಿಂದನೇ ಇದು ಶುರು ಆಗುವಂತಹ ಒಂದು ಕಾರ್ಯ ಕೂಡ ಆಗ್ತಾ ಇದೆ. ಧನ್ಯವಾದಗಳು ತಮಗೆ. ಧನ್ಯವಾದಗಳು ತಮಗೆ. ಧನ್ಯವಾದ. ಒಳ್ಳೆ ಧನ್ಯವಾದಗಳು, ನಮಸ್ಕಾರ. ಈಗ ಮತ್ತೆ ನಾವು ಇನ್ನೊಂದು ಕರೆ ಇದೆ ನಮಗೆ, ಇನ್ನೊಂದು ತಗೋಣ. ಹಲೋ ಹಲೋ, ಆಕಾಶವಾಣಿ ನಮಸ್ಕಾರ. ಸರ್ ಶಿವಲಿಂಗಪ್ಪ ಭದ್ರೆ. ನಮಸ್ಕಾರ ಭದ್ರೆ ಅವ್ರೆ, ಹೇಳಿ. ಮಾದನ ಹಿಪ್ಪರ್ಗಾದಿಂದ ಮಾತಾಡೋದು. ಭದ್ರೆ ಅವ್ರಿ, ಕೇಳ್ರಿ ಇಲ್ಲಿ ತಮ್ಮ ಪ್ರಶ್ನೆ ಏನದ, ಇಲ್ಲಿ ತಜ್ಞರಿದ್ದಾರೆ. ಮಣ್ಣಿನ ಪರೀಕ್ಷೆ ಸರ ನಮ್ ರೈತರು ಯಾಕೆ ಮಾಡಬೇಕು, ಅದರಿಂದ ಏನ ಉಪಯೋಗ ಆಗ್ತದ? ಈಗ ಅದ್ರ ಬಗ್ಗೆನೆ ವಿಚಾರ ಮಾಡ್ತಾ ಇದೀವಿ, ಅದ್ರ ಬಗ್ಗೆನೆ ಈಗ ಇಷ್ಟೋ ತನಕ ಹೇಳ್ತಾ ಇದ್ದಾರಲ್ಲ. ಕೆಲವೊಂದು ಬೆಳೆಗಳು ಚೆನ್ನಾಗಿ ಬರ್ತದೆ ಸರ. ಹ್ಮ್, ಅದು ಬಂದ ಬಳಿಕನು ಮಣ್ಣಿನ ಪರೀಕ್ಷೆ ಮಾಡ್ಬೇಕಾ ಬೇಡವಾ? ಭದ್ರವರಿಗೆ ಸಾಮಾನ್ಯವಾಗಿ 3 ವರ್ಷಕ್ಕೊಮ್ಮೆ ಅದು ಮಣ್ಣಿನ ಪರೀಕ್ಷೆ ಮಾಡ್ಬೇಕು. ನೀವು ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಏನ್ ಗೊತ್ತಾಗ್ತೈತಿ ನಿಮಗೆ, ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳು ಏನಿದಾವೆ, ನಿಮಗೆ ಏನ್ ಕಡಿಮೆ ಇದೆ, ಏನ್ ಹೆಚ್ಚದ ಅನ್ನೋದು ಫಸ್ಟ್ ಗೊತ್ತಾಗ್ತದೆ. ಇನ್ನೊಂದ್ಸಲ ಈ ಬೆಳೆ ಬೆಳಿಬೇಕು ಬೆಳಿಬಾರ್ದು ಅಂತನ್ನೋದನ್ನು ಗೊತ್ತಾಗ್ತದೆ. ಅನಾವಶ್ಯಕವಾಗಿ ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿರ್ತಾರೆ ಅದಕ್ಕೆ ಭೂಮಿಯೊಳಗೆ. ಈಗ ಒಂದಕ್ಕೆ ಉಪಯೋಗ ಆಗ್ತದೆ, ಒಂದಕ್ಕೆ ಉಪಯೋಗ ಆಗಿಲ್ಲ. ಬರೇ ಈಗ ನೀವು ಕೇಳಿದ್ರಪ್ಪ ಅಂದ್ರೆ ಒಂದು 2 ಚೀಲ ಡಿ ಎ ಪಿ ಹಾಕಿದೆ, 3 ಚೀಲ ಡಿ ಎ ಪಿ ಹಾಕಿದೆ, ಹಿಂಗಾಗ್ತದೆ. ಅದಕ್ಕೆ ಡಿ ಎ ಪಿ ಹಾಕ್ಬೇಕು ಹಾಕ್ಬಾರ್ದು, ಡಿ ಎ ಪಿ ಜೊತೆ ಮತ್ತೆ ಬೇರೆ ಯಾವ ಗೊಬ್ಬರ ಹಾಕ್ಬೇಕು ಅಂತಕ್ಕಂಥದ್ದು ತಿಳಿತೈತಿ. ಇದರಿಂದ ಬಹಳ ಮುಖ್ಯವಾಗಿ ಉಪಯೋಗ ಏನಾಗ್ತೈತಪ್ಪ ಅಂತಂದ್ರೆ ರೈತರಿಗೆ ಅನಾವಶ್ಯಕವಾಗಿ ರೊಕ್ಕ ಖರ್ಚು ಮಾಡೋದನ್ನು ಕಡಿಮೆ ಮಾಡಿದಂಗೆ ಆಗ್ತೈತಿ ಅದಕ್ಕೆ. ಆಮೇಲೆ ಯಾವ ಸಮಯದಲ್ಲಿ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತನ್ನೋದು ಗೊತ್ತಾಗ್ತದೆ. ಇದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಒಳ್ಳೇದು. ನಮ್ಮ ಮಾದರಿಪುರ ಕೇಂದ್ರಕ್ಕೆ ಸ್ವಲ್ಪ ಬಂದ್ರೆ ಅಂದ್ರೆ ಮಾಹಿತಿ ಕೊಡ್ತೀರಾ ಮೇಡಮ್? ಅವರು ಈಗ ಹೇಳಿದಂಗೆ ಕೃಷಿ ಸಂಜೀವಿನಿ ಅಂತೇಳಿ ಒಂದು ವಾಹನ ಇದೆ, ಅದಕ್ಕೆ ನೀವು ಫೋನ್ ಮಾಡಿದ್ರಿ ಅಂತೇಳಿ ಅಂತಂದ್ರೆ ಅವರು ನಿಮ್ಮ ಅದನ್ನ ಪರಿಗಕ್ಕೆ ಬಂದು ಮಣ್ಣಿನಲ್ಲಿ ಇರತಕ್ಕಂತ ಪೋಷಕಾಂಶಗಳು ಏನಿದಾವೆ, ಸಾವಯವ ಇಂಗಾಲ ಏನೈತಿ ಪರೀಕ್ಷೆ ಮಾಡಿ ಕೊಟ್ಟು ಹೋಗ್ತಾರೆ ನಿಮಗೆ. ದೂರವಾಣಿ ಸಂಖ್ಯೆ ಶಿವಲಿಂಗಪ್ಪ ನಿಮ್ಮ ನಂಬರ್ ಹೇಳ್ರಿ. 9 ಸರ್, 449 49 641. ಒಳ್ಳೇದು. ಇತ್ತಂದ್ರೆ ನಮ್ಮ ಅಣ್ಣ ವ್ಯವಸಾಯ ಮಾಡ್ತಿರ್ತಾರೆ, ಅವ್ರಿಗೆ ನಿಮ್ಮ ಊರಿನೊಳಗೆ ನೀವು ಜಾಗೃತಿ ಮೂಡಿಸಬಹುದಾ ರೈತರಲ್ಲಿ? ಹಾ, ಮಾಡಿಸಬಹುದು ಸರ್. ಎಷ್ಟು ಜನ ರೈತರು ತಯಾರಾಗಬಹುದು ನಿಮ್ಮಲ್ಲಿ ನೋಡಮ್? ನಾ ಪ್ರಯತ್ನ ಮಾಡ್ತೀನಿ ಸರ್, ಈಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋತಾರೆ. ಕೇಳ್ಕೊಂಡು ನಮ್ಮ ರೈತರಿಗೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀನಿ. ರೆಡಿ ಮಾಡ್ಕೊಂಡು ಇಟ್ಕೊಳ್ಳುವಂತದ್ದು ಏನಿಲ್ಲ, ಬರೋರು ಬಂದ ಕೂಡಲೇ ನೀವು ಮಣ್ಣು ಪರೀಕ್ಷೆ ಯಾವ ರೀತಿ ತೆಗಿಬೇಕು, ಮಣ್ಣು ಮಾದರಿ ಯಾವ ರೀತಿಯಾಗಿ ತೆಗಿಬೇಕಂತ ತೋರಿಸ್ತಾರೆ. ಆ ರೀತಿಯಾಗಿ ಮಾದರಿ ತೆಗೆದ್ರೆ ಅವಾಗಿಂದ ಅವಾಗ ಅಲ್ಲೇ ಹೇಳ್ತಾರೆ ನಿಮಗೆ. ಧನ್ಯವಾದ, ನಮಸ್ಕಾರ. ಒಳ್ಳೇದು ಭದ್ರೆ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾಂಪೋಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಗುಣಮಟ್ಟದ ಕಾಂಪೋಸ್ಟ್ ಹೆಂಗಿರ್ತದೆ ಅನ್ನುವಂತಹ ಒಂದು ವಿಚಾರ ಕೂಡ ಈಗ ತಮಗ ಗೊತ್ತಾಯ್ತು. ಈಗ ಕಾಂಪೋಸ್ಟ್, ಗುಣಮಟ್ಟದ ಕಾಂಪೋಸ್ಟ್ ನಾವು ನೋಡಿದೀವಿ, ಆದರೆ ಇನ್ನೂ ಅದರ ಮೌಲ್ಯವರ್ಧನೆ ಮಾಡಬೇಕು, ಇನ್ನೂ ಅದು ಶ್ರೀಮಂತಗೊಳ್ಳಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಯಾವ ರೀತಿ ನಾವು ಅದನ್ನ ಮತ್ತಿಷ್ಟು ಸಂಪದ್ಭರಿತವಾಗಿ ಮಾಡಿ ನಮ್ಮ ಎಲ್ಲಾ ಬೆಳೆಗಳಿಗೂ ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದು? ಹೌದು ಸರ್. ಇತ್ತೀಚಿನ ದಿನಗಳಲ್ಲಿ ನಾನಾಗಲೇ ಹೇಳಿದಂಗೆ ಜಾನುವಾರುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ ಸರ್. ಸೊ ಅದೇ ತರ ನಾವು ಪ್ರತಿ ಬೆಳೆಯನ್ನು ಬೆಳಿಬೇಕಾದ್ರೆ ಪ್ರತಿ 3 ವರ್ಷಗೊಂದ್ಸಲ ನಾವು ಈ ಒಂದು ಬೇರೆ ಬೇರೆ ಬೆಳೆಗೆ ಸೊ ಇಂತಿಷ್ಟು ಮಿನಿಮಮ್ ಅಂತಂದ್ರೆ 2 ಟನ್ ಪ್ರತಿ ಎಕರೆಗೆ ನಾವು ಈ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಅಂತ ಶಿಫಾರಸು ಮಾಡ್ತೀವಿ. ಬಟ್ ಒಂದು ರಿಯಾಲಿಟಿನಲ್ಲಿ ನೋಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಸೊ ಜಾನುವಾರುಗಳು ಕಡಿಮೆ ಆಗಿದ್ದಕ್ಕೆ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಹೆಂಡಿ ಆಗ್ಲಿ ಸೊ ಬೇರೆ ಏನು ಗೊದ್ಲಿ ಕಸ ಆಗ್ಲಿ ಸಿಗ್ತಾ ಇಲ್ಲ. ಈಗ ನಾವು ತಯಾರಾದ ಕಂಪೋಸ್ಟ್ ಅನ್ನೇ ಅದನ್ನ ಮೌಲ್ಯವರ್ಧನೆ ಮಾಡಿ ಸೊ ಅದೇ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಬೇರೆ ಬೇರೆ ಬೆಳೆಗೆ ಒದಗಿಸಬೇಕಪ್ಪ ಅಂತಂದ್ರೆ ಕೆಲವೊಂದು ವಿಧಾನಗಳಿದಾವೆ ಸರ್. ಇದು ಈಗ ಕಂಪೋಸ್ಟ್ ತಯಾರಾದ ತಕ್ಷಣ ಇದನ್ನ ಯಾವ ತರ ಮೌಲ್ಯವರ್ಧನೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಸೊ ಈ ನಮ್ಮ ಕಲಬುರಗಿ ಭಾಗದಲ್ಲಿ ನಾವು ಒಂದು ಲಾಸ್ಟ್ 3-4 ವರ್ಷದಿಂದ ನೋಡ್ತಾ ಇದೀವಿ ಈ ತೊಗರಿ ಬೆಳೆಗೆ ತುಂಬಾನೇ ರೋಗ ಬರ್ತಾ ಇದಾವೆ ಸರ್. ನೆಟ್ಟೆ ರೋಗ ಆಗ್ಲಿ ಸೊ ಈ ಫೈಟೋಪ್ತೆರ ಏನು ರೋಗ ಆಗ್ಲಿ ಸೊ ಗೊಡ್ಡು ರೋಗ ಅಂತ ಏನಾಗ್ತಾ ಇದೆ ಅಂತಂದ್ರೆ ಈ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಇವೆಲ್ಲ ಸೊ ರೋಗ ಬರ್ತಾ ಇದಾವೆ. ಸೊ ನಮ್ಮ ಭೂಮಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ರೆ ಯಾವುದೇ ಒಂದು ರೋಗ ರುಜಿನ ಬರೋದು ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇಂಗಾಲಕ್ಕೂ ರೋಗ ನಿರೋಧಕ ಶಕ್ತಿಗೂ ನೇರವಾದಂತಹ ಒಂದು ಸಂಬಂಧ ಇದೆ ಸರ್. ಎಲ್ಲಿ ಯಾವ ಒಂದು ಜಮೀನಿನಲ್ಲಿ ಇಲ್ಲ ಮಣ್ಣಿನಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಇರುತ್ತೆ, ಸೊ ಅಂತ ಒಂದು ಜಮೀನಿನಲ್ಲಿ ಸೊ ಈ ರೋಗದ ಏನು ತೀವ್ರತೆ ಇಲ್ಲ ಬಾಧೆ ಇದ್ರೂ ಸಹಿತ ಆ ಬೆಳೆ ಒಂದು ದಷ್ಟಪುಷ್ಟವಾಗಿದೆ, ಸದೃಢವಾಗಿ ಬೆಳೆದ ಅದು. ಸೊ ಅದನ್ನ ಏನು ತಡೆದುಕೊಳ್ಳುವ ಶಕ್ತಿಯನ್ನ ಬರುತ್ತೆ ಸರ್ ಬೆಳೆಗೆ. ಸೊ ಅದು ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿಗೆ ಮಾಡಬೇಕಪ್ಪ ಅಂದ್ರೆ ನಾವು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಲೇಬೇಕಾಗುತ್ತೆ ಸರ್. ಸೊ ಮುಖ್ಯವಾಗಿ ಒಂದು ಕಡಿಮೆ ಸಿಗ್ತಾ ಇರೋದ್ರಿಂದ ನಾವು ಇದ್ದ ಸಾವಯವ ಏನು ಗೊಬ್ಬರಗಳನ್ನ ಕಂಪೋಸ್ಟ್ ಗೊಬ್ಬರವನ್ನು ಯಾವ ತರ ಮೌಲ್ಯವರ್ಧನೆ ಮಾಡಬೇಕಪ್ಪ ಅಂತಂದ್ರೆ, ಸೊ ಮೊದಲನೇದಾಗಿ ನಾವು ಒಂದು 100 ಕೆಜಿನಷ್ಟು ಈ ಚೆನ್ನಾಗಿ ಒಂದು ಪುಡಿಯಾದ ತಿಪ್ಪೆ ಗೊಬ್ಬರ ಆಗಲಿ ಕಾಂಪೋಸ್ಟ್ ಗೊಬ್ಬರವನ್ನು ತಗೋಬೇಕಾಗುತ್ತೆ ಸರ್. ಸೊ ಇದಕ್ಕೆ ನಾವು ಈ ಒಂದು 100 ಕೆಜಿಗೆ ಸೊ 1 ಕೆಜಿನಷ್ಟು ಟ್ರೈಕೋಡರ್ಮಾ, ಇದು ಶಿಲೀಂಧ್ರ ನಾಶಕ ದೇಶರ, ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಸೊ ಈ ಒಂದು ಕೃಷಿ ಇಲಾಖೆನಲ್ಲೂ ಸಹಿತ ಸಿಗುತ್ತೆ ಇದು. ಸೊ ಇದರ ಜೊತೆಗೆ 20 ಕೆಜಿನಷ್ಟು ನಾವು ಈ ಒಂದು ಬೇವಿನ ಹಿಂಡಿಯನ್ನು ಸೇರಿಸಬೇಕಾಗುತ್ತೆ. ಸೊ ಈ ಮೂರು ಪದಾರ್ಥವನ್ನು ಸೇರಿಸಿ ನಾವು ಏನ್ ಮಾಡಬೇಕು ಮಿಕ್ಸ್ ಮಾಡಿ ಅಂತಂದ್ರೆ ಒಂದು 15-20 ದಿನ ಅದನ್ನ ಸೊ 13 ಚೀಲ ಮುಚ್ಚಿ ಇಲ್ಲಂತಂದ್ರೆ ನೀರು ಸಿಂಪಡಿಸಿ ನಂತರ ಸೊ ಒಂದು 13 ಚೀಲ ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಮುಚ್ಚಿ ಇಡಬೇಕಾಗುತ್ತೆ ಸರ್. ಸೊ ಈ 15-20 ದಿನ ಏನಾಗುತ್ತೆ ಅಂದ್ರೆ ಈ ಶಿಲೀಂಧ್ರ ಏನಿರುತ್ತೆ ಸರ್ ಟ್ರೈಕೋಡರ್ಮಾದಲ್ಲಿ ಅದು ಪೂರ್ತಿ 100 ಕೆಜಿನಷ್ಟು ಕಂಪೋಸ್ಟ್ ಗೊಬ್ಬರದಲ್ಲಿ ಸೊ ಅದರ ಬೆಳವಣಿಗೆ ಶುರುವಾಗುತ್ತೆ. ಸೊ ಇದನ್ನ ಯಾವ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕಂದ್ರೆ ಈಗ ನಮ್ಮ ರೈತರು ನಮ್ಮ ಈ ಭಾಗದ ರೈತರು ಏನ್ ಮಾಡ್ತಾರೆ ಅಂದ್ರೆ ತೊಗರಿ ಬಿತ್ತನೆ ಮಾಡ್ತಾರೆ ಸರ್. ಸೊ ತೊಗರಿ ಬಿತ್ತನೆ ಮಾಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ ತೊಗರಿ ಏನು ಬಿತ್ತನೆ ಮಾಡ್ತಾರೆ ಕೂರಿಗೆ ಹಿಂದೆನೆ ಬುಕ್ಕ ಕಟ್ಟಿ ಬುಕ್ಕದ ಮುಖಾಂತರ ಸಹಿತ ಇದು ಭೂಮಿಗೆ ಸೇರಿಸಬಹುದು. ನಾವು 2-3 ಟನ್ನಷ್ಟು ಕಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಎಕರೆಗೆ 1 ಟನ್ನಷ್ಟು ಉಪಯೋಗ ಮಾಡಿ ನಾವು ಸೊ ಅದೇ ಏನು ಪೋಷಕಾಂಶ ಬೇಕು ಅದನ್ನ ಸೊ ಈ ಒಂದು ವಿಧಾನದಿಂದ ಒದಗಿಸಬಹುದು ಅಂತ ಹೇಳ್ಬಹುದು ಸರ್. ಒಳ್ಳೇದು, ಈಗ ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ ನಮಸ್ಕಾರ ರೀ. ಹಲೋ ನಮಸ್ಕಾರ ಸರ್, ನಾವು ಸೋಮಸಾಗರ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ನಾ ಮಂಗಳೂರಿನ ಶ್ಯಾಮರಾವ್ ಭದ್ರಶೆಟ್ಟಿ ಮಾತಾಡ್ತೇನೆ. ಶ್ಯಾಮರಾವ್ ಭದ್ರಶೆಟ್ಟಿ ಅವರು ಹೇಳ್ರಿ ಶ್ಯಾಮರಾವ್, ಏನ್ ಪ್ರಶ್ನೆ ಅದ ತಮ್ದು? ರಾಜ ತೆಗಳ್ ಸರ್ ಗೆ ನಮಸ್ಕಾರ ಸರ್. ನಮಸ್ಕಾರ. ಅದರ ಸರ್, ಇದು ನೀವು ಬೀಜ ಘಟಕ ಉತ್ಸವ ಮಾಡ್ತಿರಲ್ಲ ಸರ್, ಅದು ಎಷ್ಟ್ ತಾರೀಕ್ ಮಾಡ್ತೀರಿ? 25ನೇ ತಾರೀಕಿನ ಚಲೋ ಐತಿ ನೋಡ್ರಿ. ಅಂದ್ರೆ ಬೀಜ ಕೊಡ್ತಾರೆ ಸರ್? ಬೀಜ ಅವತ್ತಿನಿಂದ ಚಲೋ ರೀ, 25ನೇ ತಾರೀಕಿನಿಂದ. ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡ್ಬೇಕು ಸರ್? ಮಣ್ಣು ಪರೀಕ್ಷೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಬೇರೆ ಪದ್ಧತಿ ಇದೆ ಅದಕ್ಕೆ. ಮಣ್ಣು ಪರೀಕ್ಷೆ ನೀವು ಈಗ ಆಲ್ರೆಡಿ ಮಾಡಿಸ್ಬೇಕು. ಈಗ ಬೆಳೆ ಹೊಲದ ದಂಡೆಯಿಂದ ಒಂದು 10 ಹೆಜ್ಜೆ ಮುಂದ್ ಬರ್ಬೇಕಂದ್ರೆ ಬದುವಿನ ಸುತ್ತಲೂ ಮಣ್ಣು ತಗೋಬಾರ್ದು, ಆಮೇಲೆ ಗಿಡದ ಕೆಳಗಿನ ಮಣ್ಣು ತಗೋಬಾರ್ದು, ದನ ಎಲ್ಲಿ ಕಟ್ಟಿರ್ತಿರ್ಲಿಲ್ಲ ಅಲ್ಲಿದ ಮಣ್ಣು ತಗೋಬಾರ್ದು. ಹಿಂಗೆ ಜಿಗ್ಜಾಗ್ ಒಳಗೆ ಎಲ್ಲ ಮಣ್ಣು ಒಂದು ಮಾದರಿ ಬರುವಂಗ ಒಂದು ಜಿಗ್ಜಾಗ್ ಒಳಗೆ ಒಂದು ತೆಗೆದು ನೋಡ್ಬೇಕು ಅಂದ್ರೆ ಮಣ್ಣು ಒಂದು ಒಂದು ಒಂದು ಫೀಟ್ ಆಳದಷ್ಟು ವಿ ಆಕಾರದ ಒಂದು ಸನಿಕೆ ಹೊಡೆದು ತೆಗಿಬೇಕ್ರಿ. ತೆಗಿದ್ರಪ್ಪ ಅಂದ್ರೆ ಆಮೇಲೆ ವಿ ಆಕಾರದ ತೆಗೆದ್ರಿ, ಆಮೇಲೆ ಮುಂದೊಂದು 10 ಹೆಜ್ಜೆ ಹೋಗಿ ಮತ್ತೊಂದ್ ಕಡೆ ತೆಗಿಬೇಕು. ಹಿಂಗೊಂದು 15-20 ಕಡೆ ತೆಗಿಬೇಕು. ಇಂಗ್ಲಿಷ್ ಜಡ್ ಆಕಾರದಾಗ ತಿರುಗಾಡ್ಬೇಕ್ರಿ ನೀವು ತಿರುಗಾಡಿ. ಇದೆಲ್ಲ ಡೀಟೇಲ್ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ಒಂದು ಸಣ್ಣದು ವಿಡಿಯೋ ಇದೆ, ಕೆವಿಕೆ ಕಲಬುರ್ಗಿ ಅಂತೇಳಿ ಒಂದು ವಿಡಿಯೋ ನೋಡ್ರಿ, ಮಣ್ಣು ಪರೀಕ್ಷೆ ಅಂತ ಹೊಡೀರಿ ಬರ್ತೈತಿ ಡಿಟೇಲ್ ಆಗಿ ನಿಮ್ಗೆ ಯಾವ ರೀತಿಯಾಗಿ ತೆಗಿಬೇಕು ಅಂತೇಳಿ. ಅದನ್ನ ನೋಡಿ ತಕ್ಕೊಂಡು ಮಣ್ಣು ಮಾದರಿ ತೆಗೆದುಕೊಂಡು ಬರಬಹುದು. ನೀವು ರೈತರು ಒಂದು 15-20 ಜನ ನಿಮ್ಮ ಆಫೀಸ್ ಕಡೆ ಏನಾರ ಬರ್ತಾರಂತ ಸರ್? ಹೆಂಗ್ ತೆಗಿಬೇಕಂತ ಹೇಳಕ್ ಅದು ಏನಾಗೈತೆ ಯಾವಾಗ ಅಂದ್ರೆ ನೀವು ವಿಡಿಯೋ ನೋಡಿದ್ರೆ ಕ್ಲಿಯರ್ ಕಟ್ ಆಗಿನ ಐತ್ರಿ. ತಿಳಿಲಿಲ್ಲ ಅಂದ್ರೆ ಫೋನ್ ಮಾಡ್ರಿ, ನೀವು ಮಾತಾಡ್ತೀನಿ. ನಮಸ್ಕಾರ ರೀ. ಒಳ್ಳೇದು ಶ್ಯಾಮರಾವ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಕಾಂಪೋಸ್ಟ್ ಗುಣಮಟ್ಟದ ಬಗ್ಗೆ ನಾವು ವಿಚಾರ ಮಾಡಿದೀವಿ, ಯಾವ ರೀತಿ ಅದರ ಮೌಲ್ಯವರ್ಧನೆ ಮಾಡಬಹುದು ಅಂತ ಹೇಳಿ. ಅದೇ ರೀತಿಯಾಗಿ ಈಗ ನಾವು ಎರೆ ಗೊಬ್ಬರವನ್ನ ನೋಡಿದ್ರೆ ಅಲ್ಲಿ ಸಾಕಷ್ಟು ಪೋಷಕಾಂಶಗಳು ಅದರೊಳಗಿರ್ತಾವ, ವಿಶೇಷವಾಗಿ ಸೂಕ್ಷ್ಮ ಪೋಷಕಾಂಶಗಳು ಅದರೊಳಗೆ ಇದ್ದೇ ಇರ್ತಾವ. ಆದರೂ ಕೂಡ ಅದನ್ನೂ ಕೂಡ ಮೌಲ್ಯವರ್ಧನೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಅದ, ಯಾವ ರೀತಿಯಾದಂತಹ ಕೆಲಸವನ್ನ ನಮ್ಮ ರೈತರು ಮಾಡಬಹುದು ಅನ್ನೋದ್ರ ಬಗ್ಗೆ ತೆಗಳಿಯರು ಹೇಳ್ಬೋದು ಸರ್? ಇದ್ರ ಬಗ್ಗೆ ಸಾಕಷ್ಟು ಒಂದು ಸಂಶೋಧನೆಗಳು ಆಗಿದಾವೆ ಸರ್. ಇದಕ್ಕೆ ಎರೆಹುಳು ಗೊಬ್ಬರ ತಯಾರು ಮಾಡಬೇಕಾಗಿತ್ತಂದ್ರೆ ಸಾಮಾನ್ಯವಾಗಿ ದೊಡ್ಡದು ಮಾಡಬೇಕಾಗಿತ್ತು ಅಂದ್ರೆ ಒಂದು 10 ಫೀಟ್ ಉದ್ದ ಒಂದು ಹೌದಿರಬೇಕು, 3 ಫೀಟ್ ಆಗಿಲ್ಲ 2 ಫೀಟ್ ಎತ್ತರ ಅಷ್ಟೇ ಸರ್. ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಇದು ಅಂದ್ರೆ ಅಗಲ 3 ಫೀಟ್ ಇರಬೇಕು, ಎತ್ತರ 2 ಫೀಟ್ ಇರಬೇಕು ಸರ್. ಬಹಳಷ್ಟು ಮಂದಿ ಎಲ್ಲಿ ಫೇಲ್ಯೂರ್ ಆಗ್ತಾರೆ ಎರೆಹುಳು ಗೊಬ್ಬರ ಮಾಡುವತ್ನಾಗ ಅಂದ್ರೆ 4-5 ಫೀಟ್ ಎತ್ತರ ಮಾಡ್ತಾರೆ, ಅಗಲ 6 ಫೀಟ್ ಮಾಡ್ತಾರೆ. ಹಿಂಗೆ ಆದ್ರೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇದು 3 ಫೀಟ್ ಅಗಲ 2 ಫೀಟ್ ಎತ್ತರ 10 ಫೀಟ್ ಉದ್ದ ಮಾಡಬಹುದು, ನೆರಳಿನಲ್ಲಿ ಇರಬೇಕು. ಇಲ್ಲಿ ಏನಾಗಬೇಕು ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿನೂ ಗೊಬ್ಬರ ತಯಾರು ಮಾಡಬಹುದು. ಸಾಮಾನ್ಯವಾಗಿ ಹೆಂಡಿ ಒಂದು 40% ಹೆಂಡಿ ಹಾಕ್ತೀವಿ, ಉಳಿಕಿದ 60% ಗ್ಲಾಸ್ ಪ್ಲಾಸ್ಟಿಕ್ ಕೆಬಣ ಬಿಟ್ಟು ಏನ್ ಕೊಳೆಯುವಂತ ವಸ್ತು ಇರ್ತೈತಿ ಅದನ್ನ ಹಾಕಿ ಗೊಬ್ಬರ ತಯಾರು ಮಾಡಬಹುದು. ಇದು ಸಾಮಾನ್ಯವಾಗಿ ಗೊಬ್ಬರ ತಯಾರಾಗ್ತದೆ. ಇದಕ್ಕೆ ತಾವು ಹೇಳಿದಂಗೆ ಮೌಲ್ಯವರ್ಧನೆ ಮಾಡಬೇಕಾಗಿತ್ತು ಅಂತ ಹೇಳಂತಂದ್ರೆ ಮೌಲ್ಯವರ್ಧನೆ ಅನೇಕ ಒಂದು ಅಂದ್ರೆ ಪದಾರ್ಥಗಳಿಂದ ಮಾಡಬಹುದು ಸರ್. ಈಗ ಅಕಸ್ಮಾತ್ ಎರೆಹುಳು ಗೊಬ್ಬರ ಎಲ್ಲಿ ರೋಗ ಆಗಲ್ಲಿ ನಾವು ಜಾಸ್ತಿ ಹಾಕ್ತಿರ್ತೀವಿ ಬೆಳೆಗಳಿಗೆ, ಅಂತಲ್ಲಿ ನಾವು ಟ್ರೈಕೋಡರ್ಮ ಅಥವಾ ಸುಡೋಮೋನಾಸ್ ಅಂತಕ್ಕಂತ ಜೈವಿಕ ಶಿಲೀಂಧ್ರದಿಂದ ರೋಗ ಬರಲಾರ್ದಂಗೆ ನಾವು ಅಲ್ಲಿ ಮೌಲ್ಯವರ್ಧನೆ ಮಾಡಬಹುದು ಸರ್. ಅಕಸ್ಮಾತ್ ಹುಳುಗಳ ನಿಯಂತ್ರಣಕ್ಕೆ ಹಾಕ್ತಿರ್ತೀರಿ, ಅಲ್ಲಿ ಬೇವಿನ ಹಿಂಡಿ ಹಾಕಿ ನಾವು ಮೌಲ್ಯವರ್ಧನೆ ಮಾಡ್ಕೋಬಹುದು. ಇಲ್ಲ ನಮ್ಮ ಬೆಳೆ ಮಣ್ಣು ಇನ್ನೂ ಫಲವತ್ತತೆ ಆಗಲಿ ಅಂತೇಳಿ ಅಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ರೈಸೋಬಿಯಂ ಹಾಕಬಹುದು, ರಂಜಕಕ್ಕೆ ಸೂಕ್ಷ್ಮಾಣುಜೀವಿ ಹಾಕಬೇಕು. ಇಂಥವೆಲ್ಲ ಜೀವಾಣುಗಳನ್ನು ಎರೆಹುಳ ಗೊಬ್ಬರಗಳಿಗೆ ಹಾಕಿದ್ರೆ ಒಂದು ಹೆಚ್ಚಿನ ಮೌಲ್ಯವರ್ಧನೆ ಆಗ್ತೈತಿ. ಹೆಚ್ಚಿಗೆ ಅಂದ್ರೆ 1 ಕಿಲೋ ಹಾಕಿದ್ರೆ ನಿಮಗೆ ಒಂದು 10 ಕಿಲೋ ಆದಷ್ಟು ಒಂದು ಶಕ್ತಿ ಅದರೊಳಗೆ ಬರ್ತದೆ, ಅದೇ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಇಂಥವು ಆಮೇಲೆ ನಮಗೆ ಯಾವ ಒಂದು ಕಬ್ಬಿನ ಬೆಳೆಗೆ ಬೇಕಾಗಿರ್ತೈತಿ, ಕಬ್ಬಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳಿಂದ ಮೌಲ್ಯವರ್ಧನೆ ಮಾಡುವುದು. ಹಿಂಗೆ ಅನೇಕ ಒಂದು ಮೌಲ್ಯವರ್ಧನೆ ಪದಾರ್ಥಗಳದನ್ನು ನಾವು ಯಾವುದಕ್ಕಾಗಿ ಮಾಡ್ತೇವೆ ಅನ್ನೋದಕ್ಕೆ ಆ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬಹುದು. ಅಂದ್ರೆ ನಾವು ಎರೆಹುಳ ಗೊಬ್ಬರ ತಯಾರು ಮಾಡಿದ್ರು ಸಹಿತ ಅದಕ್ಕೆ ಮೌಲ್ಯವರ್ಧನೆ ಬಹಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಏರಿಯಾದಲ್ಲಿ ತಾವು ಹೇಳದಂಗೆ ಕಬ್ಬಿನ ಬೆಳೆ ಸಿಗಬಹುದು, ಕೆಲವೊಂದಿಷ್ಟು ಏರಿಯಾದಲ್ಲಿ ತೊಗರಿ ಸಿಗಬಹುದು, ಕೆಲವೊಂದಿಷ್ಟು ಕಡಲೆ ಸಿಗಬಹುದು, ಒಂದೊಂದೇ ಒಂದೊಂದೇ ಬೆಳೆ ಇರೋದ್ರಿಂದ ಅಲ್ಲಿ ಪೋಷಕಾಂಶಗಳ ಕೊರತೆ ಆಗುವುದನ್ನು